ಆಗೋದಿಲ್ಲ. ಆ ಕಬ್ಬಿನ ಜೊತೆ ನಾವು ರೈತರು ಪ್ರತಿಯೊಂದು ಇವತ್ತ ಎಲ್ಲಾ ಕೈಪಲ್ಯ ಹಿಡ್ಕೊಂಡು ಇವತ್ತು ಕಬ್ಬದಿಂದ ನಾವು ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಮಾಡಿ ಇವತ್ತು ಬೆಲ್ಲವನ್ನು ತಯಾರು ಮಾಡಬೇಕು ಚಲೋ. ಇವತ್ತು ಬೆಲ್ಲ ಯಾಕೆ ತಯಾರು ಮಾಡ್ಬೇಕಪ್ಪ ಅಂದ್ರೆ ಆರೋಗ್ಯಕ್ಕ, ಇವತ್ತು ನಮಗೆ ರಕ್ತ ಒತ್ತಡ ಸ್ಪೀಡ್ ಮಾಡಕ ಮತ್ತು ಧನು ಬಂದಾಕರ ಬೆಲ್ಲವನ್ನು ಸೇವನೆ ಮಾಡಬೇಕು. ಇವತ್ತು ನಮ್ಮ ಹೊಲದಾಗ ಪ್ರತಿಯೊಂದು ಬೆಳಿತೀವಿ, ಇವತ್ತು ನಾವು ಮೌಲ್ಯವರ್ಧನೆ ಮಾಡಾಕ್ತೀವಿ. ಇವತ್ತು ಬೆಲ್ಲ ಬೆಳೆದು ಕಬ್ಬು ಬೆಳಿತೀವಿ ನಾವು. ಇವತ್ತು ನಾನು ಗೋಪಾಲ್ ಬಾಯಿ ಸುತಾರ್ಯಕ್ಕೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಗೋಕೃಪಾ ಅಮೃತವನ್ನು ಯೂಸ್ ಮಾಡಿ ಈ ವರ್ಷದಲ್ಲಿ ಅಂತೂ ನಾವು ತುಂಬಾ ಚೆನ್ನಾಗಿ ರಿಸಲ್ಟ್ ತೊಗೊಳತ್ತೀವಿ. ಈಗಾಗಲೇ ಮೊದಲನೇ ನೋಡಿದ್ರೆ ನಾವು ಜೀವ ಅಮೃತವನ್ನು ಯೂಸ್ ಮಾಡ್ತಿದ್ದೇವೆ. ಪದ್ಮಶ್ರೀ ಸುಭಾಷ್ ಪಾಳಕರ್ ಅವರು ಗುರುಜಿಯ ಜೊತೆ ಕೂಡಲ್ ಸಂಬಂಧ ಮೂರು ದಿವಸ ನಾವು ಶಿಬಿರನ್ನು ಕೇಳಿ ಜೀವಾಮೃತ ಕೃಷಿಯನ್ನು ಮಾಡ್ಕೋತ್ ಮಾಡ್ಕೋತ್ ಹೊಂಟಾಕರ. ಈಗ ಮೂರು ವರ್ಷ ಇತ್ತು, ಹೆಚ್ಚಿಗೆ ಏನ್ ಮಾಡತ್ತೀವಿ ಸರಳ ವಿಧಾನದ ಗೋಕೃಪಾ ಅಮೃತ ಬಗ್ಗೆ ಹೇಳಕ. ಯಾಕಂದ್ರೆ ನಾವು ಮೊದಲು ಬಳಕೆ ಮಾಡಿ ಸ್ವತಃ ಗುಜರಾತ್ಗೆ ಹೋಗಿ ಅವ್ರ ಗೋಶಾಲಾ ಗೋಕೃಪಾ ಅಮೃತ ನೋಡಿ ನಮಗೆ ಈಗ ಇಂಟ್ರೆಸ್ಟ್ ಬಂದು ಈ ಕೃಷಿ ಮಾಡಾಕತ್ತೀವಿ. ಈಗ ನಾವು ಹೊಲದಾಗ ಏನ್ ಮಾಡ್ತೀವಿ ಅಂದ್ರೆ ಅರಶಿನ ಬೆಳಿತೀವಿ, ಪೌಡರ್ ತಯಾರು ಮಾಡ್ತೀವಿ, ಅಂದ್ರೆ ಮೌಲ್ಯವರ್ಧನೆ ಮಾಡ್ತೀವಿ. ನೋಡ್ರಿ ಇವತ್ತ ರೈತ ಬೆಳೆದಂತದ್ದು ರೈತಗೆ ಏನ್ ಮಾಡ್ಬೇಕು ರೇಟ್ ಫಿಕ್ಸ್ ಮಾಡಂತದ್ದು ಅದು ಬರ್ಬೇಕ್ರಿ. ಇವತ್ತು ನಾವು ಬೆಳಿತೀವಿ, ರೈತರು ಇಡೀ ವರ್ಷದಲ್ಲಿ ಬೆಳೆದು ಇವತ್ತು ರೇಟ್ ಫಿಕ್ಸ್ ಮಾಡೋ ಯಾರಾದ್ರೂ ಅಂದ್ರೆ ಮಾರ್ಕೆಟ್ ನಲ್ಲಿ ಹೋದ ಬಳಿಕ ದಲಾಲ್ ರೇಟ್ ಫಿಕ್ಸ್ ಮಾಡ್ತಾನ. ಇವತ್ತಿನ ದಿವಸ ರೇಟ್ ಫಿಕ್ಸ್ ಮಾಡೋ ಅವರು ಹಂಗಾಗ್ಬಾರ್ದು. ನಮ್ದು ಏನಾಗ್ಬೇಕಪ್ಪ, ನಾ ಬೆಳೆದಂತದಕ್ಕೆ ಇವತ್ತು ನೇರ ಇವತ್ತು ದಲಾಲ್ ಯಾರು ಇರಬಾರ್ದು. ರೈತರ ಇವತ್ತು ನಾ ರೈತ ಬೆಳೆದಿರ್ತೀನಿ, ಕಸ್ಟಮರ್ಗೆ ಹೋಗ್ಬೇಕು ನೇರವಾಗಿ. ಇದೇ ರೀತಿಯಾಗಿ ನಾವು ಹಲವಾರು ಈಗ ಹತ್ತು ವರ್ಷದಿಂದ ಸಣ್ಣಾಗಿ ಬೆಲ್ಲ ಚಾಲು ಮಾಡ್ಕೋತ್ ಅರಶಿನ ಪೌಡರ್ ಚಾಲು ಮಾಡ್ಕೋತ್ ಇವತ್ತು ಎಲ್ಲಾನು ಮಾಡ್ಕಿದ್ದೇವೆ. ಇವತ್ತು ಮಾರ್ಕೆಟ್ ಬಹಳ ಕಷ್ಟವನ್ನು ಅನುಭವಿಸಿ ನಾವು ಮೊದಲು ಸ್ಟಾರ್ಟಿಂಗ್ ನಾವು ಮನೆ ಮನೆಗೆ ಹೋಗಿ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅವರಿಗೆ ಹೋಗಿ ಹೇಳ್ಕೊಟ್ಟಿವಿ ಹಿಂಗೆ ಸಾವಯವ ಬೆಳೆಯಕತ್ತೀವಿ ಹಿಂಗೆ ಮಾಡಾಕತ್ತೀವಿ ಅಂತೇಳಿ ಹೇಳಿ ಒಂದು ಒಳ್ಳೆ ಇವತ್ತು ಕೃಷಿಯನ್ನು ತೊಡಸ್ಕೊಂಡಾಕ್ರೆ ಇವತ್ತು ಒಳ್ಳೇದು ಏನು ಸಿಗ್ತದಪ್ಪ ಅಂತಂದ್ರೆ ಸಿಟಿಯಾಗ ಮಂದಿ ರೊಕ್ಕ ಸಾಕಷ್ಟು ಅದರಿ, ಒಳ್ಳೆ ಆರೋಗ್ಯ ಇಲ್ಲ. ಆ ಒಳ್ಳೆ ಹಾರ ಬೇಕಂತಂದ್ರೆ ಇವತ್ತೇನು ಇವತ್ತು ಸರ್ ಬಂದಾರ ಇವತ್ತು ನೋಡ್ಬೇಕು, ರೈತರು ಬಂದಾರ ಇವತ್ತು ವಿಸಿಟಿಗೆ. ಈ ತಿಂಗಳದಾಗ ಎರಡು ತಿಂಗಳದಾಗ ಇಷ್ಟೊಂದು ರೈತರು ಬಂದಾರಲ್ಲ ನನಗೆ, ದಿನಾಲು ಒಂದು 30-40 ಜನ ರೈತರು ಬರ್ತಾರ. ಇವತ್ತು ಈ ಗೋಕೃಪಾ ಅಮೃತ ಮೂರು ವರ್ಷದಾಗ 10-20,000 ರೈತರ ಮಂದಿಗೆ ನಾವು ಗೋಕೃಪಾ ಅಮೃತ ಅನ್ನೋ ಹಂಚಂತ ಕೆಲಸ ಮಾಡೀವಿ ಇವತ್ತು. ಯಾಕಂದ್ರೆ ಗೋ ಆಧಾರಿತ ಕೃಷಿ ಆಗ್ಲೇಬೇಕಂತ ನಾ ಹೇಳಕ್ ಇಚ್ಛೆ ಪಡ್ತೇನೆ. ರೀ ಸುನೀಲ್ ಅವರೇ, ಈಗ 30 ವರ್ಷಗಳಿಂದ ತಾವು ಕೃಷಿ ಒಳಗೆ ತೊಡಕೊಂಡಿದ್ದೀರಿ, SSLC ಆದ ನಂತರ ನೇರವಾಗಿ ತಾವು ಕೃಷಿ ಮಾಡ್ತಾ ಇದ್ದೀರಿ, ಆ ನಂತರ 15 ವರ್ಷಗಳಿಂದ ಈ ಸಾವಯವ ಕೃಷಿ ಒಳಗೆ ತಾವು ಬಂದ್ರಿ. ಸಾವಯವ ಕೃಷಿ ಮಾಡೋದಕ್ಕೆ ಏನು ಪ್ರೇರಣೆ ಸಿಕ್ತು, ಯಾಕೆ ಸಾವಯವ ಕೃಷಿ ಮಾಡಬೇಕು ಅನ್ನಿಸ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಹಿಂದೇನು ನೀವು ಕೃಷಿ ಮಾಡ್ತಾ ಇದ್ರಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸಗಳದಾವ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನು ಹೇಳ್ರಿ. ಈಗ ನಾನು ಹಿಂದಕ್ಕೆ ಕೃಷಿ ಮಾಡ್ತಿದ್ದೆ, ಇಡೀ ಹೊಲ ನನ್ನ ಕಬ್ಬಿತ್ರಿ, ಅಷ್ಟು ನಮ್ಮ 18 ಎಕರೆ ಕಬ್ಬಿತ್ತು, 1,000 ಗಟ್ಟಲೆ ಟನ್ ಕಬ್ಬು ಬೆಳಿತಿದ್ವು, ಸಾಕಷ್ಟು ರೊಕ್ಕ ಬರ್ತಿತ್ರಿ. ಆದ್ರೆ ನಮ್ಮ ಮನೆಯಾಗ ಏನಿತ್ತು, ಎಲ್ಲಾರು ಪೇಷಂಟ್ ಇದ್ರು. ಯಾಕಂದ್ರೆ ನಾವು ತಿಂತಾ ಇರ್ದೇನೆ ವಿಷಯನ ಹಾಕಿ ಇವತ್ತು ವಿಷಯನ ಬೆಳೆಯೋದು ತಿಂತಾ ಇದ್ದೀವಿ, ಮತ್ತೆ ಆರೋಗ್ಯ ಹೆಂಗೆ ಚೆನ್ನಾಗಿರ್ತದ್ರಿ. ಅದಕ್ಕೆ ಇಡೀ ರಾತ್ರಿ ನಾವು ವಿಚಾರ ಮಾಡಿದಾಕ್ರೆ ನಾವು ಏನ್ ಮಾಡಿದ್ವಿ, ಎಲ್ಲಾನು ಬೆಳಿಬೇಕಂತ ಆಲ್ಮೋಸ್ಟ್ ಕೈಪಲ್ಯ, ಇವತ್ತು ಅರಶಿನ ಪೌಡರ್, ಇವತ್ತು ಉಳ್ಳಾಗಡ್ಡಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಇವತ್ತು ನಮ್ಮ ತೋಟದಾಗ್ರಿ, ಟಮಾಟಿ ಆಗಲಿ ರೀ, ಇವತ್ತು ಬಾಳೆಹಣ್ಣು ಸ್ವತಃ ನಮ್ಮ ಪ್ರತಿಯೊಂದು ನಾ ಏನು ಇಚ್ಛೆ ಪಡ್ಲಾಕ ಇರ್ತೀನಿ, ನಮ್ಮ ಹೊಲದಾಗ ನಾವು ಪ್ರತಿಯೊಂದು ಹಣ್ಣಿನ ಗಿಡ ಹಚ್ಚಬೇಕ್ರಿ. ಇವತ್ತು ಸೀತಾಫಲ ಹಚ್ಬೇಕ್ರಿ, ಮಾವು ಹಚ್ಚಬೇಕು, ಇವತ್ತು ರಾಮಫಲ ಹಚ್ಚಬೇಕು, ಚಕ್ಕು ಗಿಡ ಹಚ್ಬೇಕ್ರಿ. ಇವತ್ತು ಪ್ರತಿಯೊಂದು ನಾವು ಹಣ್ಣು ಹಂಪಲ್ ಗಿಡಗಳು ನಮ್ಮ ತೋಟದಾಗ ಹಚ್ಕೊಂಡಿವಿ, ಸೀಸನ್ ವೈಸ್ ನಾವು ಹಣ್ಣುಗಳನ್ನು ಸೇವನೆ ಮಾಡ್ತೀವಿ. ಅದರ ಸಂಬಂಧ ಇದು ಒಂದೇ ಕೃಷಿಯನ್ನು ಆಗ್ಬಾರ್ದು. ಇವತ್ತು ಗೋವಿನ ಜೊತೆ ಗೋವಿನ ಸಗಣಿ ಇವತ್ತು ನೋಡ್ರಿ ಎರೆಹುಳ ಪಿಟ್ಟನ್ನು ತಯಾರು ಮಾಡಿವಿ. ಇವತ್ತು ಈಗ ನಾನು ಏನ್ ಹೇಳ್ತೀನಿ, ಆಕಳ ಸಗಣಿದಿಂದ್ರೆ ಕೃಷಿ ಆಗ್ತದೆ ಸಾವಯವಿನ, ಮತ್ತೆ ನಾವು ಬರೀ ಸಾವಯವ ಕೃಷಿ ಅಂತೇಳಿ ಒಂದೇ ಕಬ್ಬ ಹಚ್ಕೊಂಡು ಕೂತೀವಿ ಅಂದ್ರೆ ಆಗಲ್ರಿ. ಅದ್ರೊಳಗೆ ಸಮಗ್ರವಾಗಿ ನಾವು ಇವೆಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿ ಬೆಳಿಬೇಕು ನಾವು ರೈತರ್ರಿ, ಅಂದಾಕ್ರಿ ಈ ಸಾವಯವ ಕೃಷಿ ನಮ್ಗೆ ಉತ್ಪನ್ನ ಹೆಚ್ಚು ಕೊಡಕ್ ಸಾಧ್ಯ. ಈಗ ತಾವು ಕಬ್ಬನ್ನ ಬೆಳೀತಾ ಇದ್ದೀರಿ, ಕಬ್ಬು ಸಾವಯವ ಇದ್ರೊಳಗೆ ಬೆಳೀತಾ ಇದ್ದೀರಿ, ಅದ್ರ ಜೊತೆಗೆ ಬೆಲ್ಲವನ್ನು ಕೂಡ ಸಾವಯವ ಬೆಲ್ಲವನ್ನ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಅದು ರಸಗೊಬ್ಬರಗಳನ್ನ ಹಾಕಿ ಬೆಳೆದಂತಹ ಕಬ್ಬಿದ್ರು ಸಹಿತ ಏನು ಬೆಲ್ಲ ತಯಾರು ಮಾಡ್ತಾರಲ್ಲ, ಅವ್ರು ಹೇಳೋದೇನು ಅಂತಂದ್ರೆ ನಾವು ಆರ್ಗ್ಯಾನಿಕ್ ಸಾವಯವ ಬೆಲ್ಲ ಬೆಳೀತಾ ಇದ್ದೀವಿ ಅಂತ ಹೇಳಿ. ಇದು ಯಾವ ರೀತಿ ನಿಮಗೆ ವ್ಯತ್ಯಾಸ ಅನಿಸ್ತದ? ಈಗ ಏನು ತಾವು ಕಬ್ಬು ಬೆಳೀತಾ ಇದ್ದೀರಿ, ಅದು ಸಂಪೂರ್ಣವಾಗಿ ಸಾವಯವ ಕೃಷಿ ಒಳಗೆ ಗೋ ಕೃಪಾಮೃತವನ್ನು ಉಪಯೋಗ ಮಾಡಿಕೊಂಡು ಸಗಣಿಯನ್ನು ಉಪಯೋಗ ಮಾಡಿಕೊಂಡು ಏನು ಬೆಳೀತಾ ಇದ್ದೀರಿ, ಅದರ ಜೊತೆಗೆ ಬೆಲ್ಲವನ್ನು ಕೂಡ ಮಾಡ್ತಾ ಇದ್ದೀರಿ, ಯಾವ ರೀತಿ ಕಬ್ಬಿನ ಒಂದು ಗುಣಮಟ್ಟ ವ್ಯತ್ಯಾಸ ಆಗ್ತದೆ, ಅದರ ಪ್ರಮಾಣ ಇಳುವರಿ ವ್ಯತ್ಯಾಸ ಆಗ್ತದ, ಅದೇ ರೀತಿಯಾಗಿ ಬೆಲ್ಲದ ಕ್ವಾಲಿಟಿ ಗುಣಮಟ್ಟ ಮತ್ತೆ ಅದರ ಇಳುವರಿ ಹೆಂಗ್ ವ್ಯತ್ಯಾಸ ಆಗ್ತದ? ಈಗ ನಾನು ಈ ವರ್ಷಿನ ಕಾಲದಾಗ ಕಬ್ಬು ಬೆಳೆದಂತ ರೈತರು 20-30 ಟನ್ ಬೆಳೆದಿರಿ, ಎಲ್ಲಾ ರೈತರು ನಿಮ್ ಕಬ್ ಆಗಿದೆ 10-15 ಗಂಟೆ ಆಗಿದ್ರಿ. ಇವತ್ತು ವಿಶೇಷವಾಗಿ ನಾವು ಈ ವರ್ಷದಾಗ ಒಂದು ಪ್ರಯೋಗ ನೋಡ, ಒಂದು 20 ಗುಂಟೆಯಲ್ಲಿ ಗೋಕೃಪಾ ಅಮೃತ ಮಾಡಿ ರೌಂಡ್ ಶೇಪ್ ಜಿಗ್ಜಾಗ್ ಸಿಸ್ಟಮ್ ಮಾಡಿದೀವಿ, 8x5 ಮಾಡಿದೇವು ಕಬ್ಬು. ನಮ್ ಕಬ್ಬು ನೋಡ್ರಿ 40 ಗಂಟೆ ಕಬ್ಬು ಎತ್ತರ ಬೆಳೆದಿತ್ತು. ಇವತ್ ಸಾವಯವದಲ್ಲಿ ಗೋಕೃಪಾ ಅಮೃತದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂದ್ಬಳಿಕ ನಾವು ಯಾಕೆ ಮಾಡಬಾರ್ದು? ವಿಶೇಷವಾಗಿ ಹೇಳಬೇಕಂದ್ರೆ ಇದೇ ಕಬ್ಬು ನೋಡಿ ಇವತ್ತು ನಮ್ಮ ಜಿಲ್ಲಾ ಅಧಿಕಾರಿ ಇವತ್ತು ವಿಜಯ್ ಮಾಂತೇಶ್ ಡಿಸಿ ಸಾಹೇಬರು ಇವತ್ತು ಬಂದು ನಮ್ಮ ತೋಟಕ್ಕೆ ವಿಸಿಟ್ ಮಾಡ್ತಾರಂದ್ರ ಈ ಸಾವಯವದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಆ ಕಬ್ಬಿನಾಗ ನಾವು ಏನ್ ಮಾಡ್ತಿದ್ದೇವೆ, ಉಳ್ಳಾಗಡ್ಡಿ ಬೆಳಿತೀವಿ, ಬೆಳ್ಳುಳ್ಳಿ ಬೆಳಿತೀವಿ, ನಮ್ಮ ಮನೆಗೆ ಹತ್ತಂತ ಕೈಪಲ್ಲೆ ನಾವು ಅದ್ರಾಗ ಬೆಳ್ಕೋತೀವಿ. ಹಿಂಗ ಎಲ್ಲಾನು ಸಮಗ್ರ ಕೃಷಿ ಮಾಡಿ ನಾವು ಬೆಳಕತ್ತೀವಿ ಅಂತ ಹೇಳಕ್ ನಾ ಇಚ್ಛೆ ಪಡ್ತೀನಿ. ಮತ್ತೆ ಹಲವಾರು ರೈತರುಗಳನ್ನು ಬಂದು ನೋಡೋಗ್ಯಾರ, ನೂರಾರು ಸಾವಿರಾರು ರೈತರು ಬಂದು ನಮ್ಮ ಕಬ್ಬು ನೋಡೋಗ್ಯಾರ. ನಾ ರೈತರಿಗೆ ಏನ್ ಹೇಳ್ತೀನಿ, ಆದಷ್ಟು ಏನ್ ಮಾಡ್ರಿ, ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಗಿಡ್ರಿ, ಅದ್ರೊಳಗೆ ಸಮಗ್ರ ಬೆಳೆಯನ್ನು ತಕ್ಕೊಲಾಕ ಇಚ್ಛೆ ಪಡ್ರಿ. ಕಬ್ ಅಂದ್ರೆ ಬೆಳೆಯುವುದಿಲ್ಲ, ಮುಂದ ಭೂಮಿ ತಾಯಿ ಬರ್ಡ್ ಆಗ್ತಾ ಇದ್ದಾಳ, ಆ ಭೂಮಿ ತಾಯಿಯನ್ನ ಬರ್ಡ್ ಆಗಂತದ್ದು ಈ ಕೋಮಾ ಸ್ಥಿತಿ ಆಗದ. ಅದಕ್ಕ ನಾವು ಈ ಕೋಮಾ ಸ್ಥಿತಿಯಿಂದ ಹೊರಗ್ ತೆಗಿಬೇಕಾದ್ರೆ ಈ ಆಕಳ ಶಗಣಿ ಆಕಳ ಇದ್ರೆ ಆಗ್ತಾರ, ಇಲ್ಲಿ ಆಗೋದಿಲ್ಲ. ಈಗ ನೀವು ಕಬ್ಬಿನ ತಳಿ ಯಾವ್ದು ಉಪಯೋಗ ಮಾಡ್ತಾ ಇದ್ರಿ, ಎಲ್ಲಿಂದ ತಂದ್ರಿ? ನಾವು 86032 ಅಂತ ಇದು ವಿಶೇಷ ಬೆಲ್ಲಕ್ ಬಹಳ ಚಲೋ ವೆರೈಟಿ ಅದ. ಮತ್ತು ಅದು ಅದೇ ಕಬ್ಬ, ಮತ್ತು ವಿಶೇಷವಾಗಿ ನಾವು ಇನ್ನೊಂದು ವೆರೈಟಿ ಹಳಿ ಕರಿ ಕಬ್ಬನ್ನು ಇಟ್ಕೊಂಡಿವ್ರಿ, ಪುರಾತನ ಕಾಲದ ಆ ಕರಿ ಕಬ್ಬ, ಅದರದಿಂದ ನಾವು ಬೆಲ್ಲ ತಯಾರು ಮಾಡ್ತಿದ್ದೇವೆ. ಅದ್ರದ್ದು ಹೆಂಗಿದೆ ಅಂದ್ರ, ನಮ್ಮ ಕಾಮಣಿ ಆದವರಿಗೆ ಆಟೋಮೆಟಿಕ್ ಕಾಮಣಿ ಕಡಿಮೆ ಆಗ್ತದ, ಮತ್ತು ಇಮ್ಯುನಿಟಿ ರಕ್ತ ಹೆಚ್ಚಾಗುವಂತ ಕರಿ ಕಬ್ಬ, ದೇಶಿ ಕಬ್ಬನ್ನು ನಾವು ಉಳಿಸ್ಕೊತೀವ್ರಿ. ಇನ್ನು ಸ್ವಲ್ಪ ಅದರದೇ ಬೆಲ್ಲ ತಯಾರು ಮಾಡ್ತೀವ್ರಿ. ಮತ್ತೆ ನಮ್ಮ ಹೊಲದಾಗ ನೋಡ್ರಿ, ಇವತ್ತು ಬೆಲ್ಲ ತಯಾರು ಮಾಡ್ತೀವಿ, ಪಾಕ್ ತಯಾರು ಮಾಡ್ತೀವಿ, ಪಾಕ್ನು ಚೆನ್ನಾಗಿ ಮಾರ್ಕೆಟ್ ಆಗ್ಲತ್ತ. ನಮ್ದು ಬೆಲ್ಲ ಪಾಕು ಮತ್ತು ಪೌಡ್ರು ಇವೆಲ್ಲಾನು ಹೆಚ್ಚು ನಮ್ಮ ಕೃಷಿಗೆ ಬಳಕೆಗೆ ಬೇಕಾಗಿದ್ದೇ ಬೆಲ್ಲ. ಈಗ ನೋಡ್ರಿ, ಇವತ್ತು ನಾವು ಜೀವಾಮೃತ ಬಳಸ್ರಿ ಬೆಲ್ಲ ಬೇಕು, ಗೋಕೃಪಾಮೃತ ಬಳಸ್ರಿ ಬೆಲ್ಲ ಬೇಕು. ನಮಗೆ ಹೆಚ್ಚು ಈ ವರ್ಷದ ಕಾಲಕ್ಕೆ ರೈತರೇ ಬಹಳ ಮುಂದೆ ಈ ಸಾವು ಬೆಲ್ಲ ಒಯ್ಲಾಗ್ತಾರ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ರೀ ಅಂದ್ರೆ ಮೊದಲೇ ನೀವು ಬೆಲ್ಲ ತಯಾರು ಮಾಡ್ತಾ ಇದ್ರಿ? ಸುಮಾರು 10 ವರ್ಷ ಆಯ್ತ್ರಿ ನಾನು ಅಲ್ಲೋ ಇಲ್ಲೋ ಯಾರೋ ರೈತರು ಒಂದು ನೋಡ್ರಿ ಶೂಣಿಗೆ 70 ಕಿಲೋಮೀಟರ್ ಮ್ಯಾಗ ದೂರ ಮ್ಯಾಗ ಹೋಗಿ ಅಷ್ಟು ಕಷ್ಟಪಟ್ಟು ನಾವು ಇಲ್ಲಿ ಟ್ರಾನ್ಸ್ಪೋರ್ಟ್ ಒಯ್ದು, ಅಲ್ಲಿ ನಮ್ಮಲ್ಲಿ ಗಾಣದ ಇದ್ದಿದ್ದಿಲ್ಲರಿ, ಇಲ್ಲಿ ಯಾರು ಆಸ್ಪಾಸ್ ಯಾರು ಮಾಡೋರಿಲ್ಲ ನಮ್ಮ ಜಿಲ್ಲೆದಾಗ, ನಮ್ಮ ದೂರ ಹೋಗ್ಬೇಕಾಗ್ತಿತ್ತು. ಆದ್ರೂ 10 ವರ್ಷ ನಾವು ಹೋಗಿ ನಾವು ಮಾಡಬೇಕು ಇದು ಬೆಲ್ಲ ಮಂದಿ. ಇವತ್ತು ನಮ್ಮ ಜೊತೆ ನೋಡ್ರಿ ಟೀಮ್ದಾಗ ಇವತ್ತು ಯೋಗ ಮಾಡ್ತೀನಿ, ಯೋಗ ಜೊತೆ ನಮ್ಮ ಜೊತೆ ಡಾಕ್ಟರ್ಗಳು ಅದಾರ, ಅವ್ರು ಸಕ್ರಿ ಸೇವನೆ ಮಾಡ್ತಿದ್ದಾರೆ. ಇವತ್ತು ನಮ್ಮ ಬೆಲ್ಲನ ಸೇವನೆ ಮಾಡ್ತಾರ, ನಾವು ಪ್ರತಿಯೊಂದು ಹಳ್ಳಿ ಹೊಂಟಿವಿ. ಇವತ್ತು ಡಾಕ್ಟರ್ ಸ್ವತಃ ಮಂಜುಷ ಮೇಡಮ್ ಅಂತೇಳಿ ಡಾಕ್ಟರ್ ಅದಾರ ನಮ್ಮ ಯೋಗ ಟೀಮ್ ಅದ, ಹಳ್ಳಿ ಹೋಗಿ ಜನರಿಗೆ ಹೇಳ್ತೀವಲ್ಲ ಹಿಂಗೆ ಸಾವಯವ ಬೆಳೀರಿ, ಹಿಂಗೆ ಆರೋಗ್ಯನ ಕಾಪಾಡ್ರಿ. ನೋಡ್ರಿ ಸ್ವತಃ ಡಾಕ್ಟರ್ ಇವತ್ತು ನಮ್ಮ ಜೊತೆ ಇದಾಗ 10 ವರ್ಷ ಆಯ್ತು, ಇವತ್ತು ಬೆಲ್ಲವನ್ನು ಯೂಸ್ ಮಾಡ್ಲತ್ತಾರ, ಅವರು ನಮ್ಮ ಜೊತೆ ಬಂದು ಇದ್ರಾಗ ಡಾಕ್ಟರ್ಗಳೇ ಕೈ ಕುಡ್ಸಾಕ್ತಾರೆ ನಮ್ಗೆ ಎಲ್ಲರೂ ಬಂದ್ರಿ. ಈಗ ತಾವು ನಮಗೇನು ಬೆಲ್ಲ ಕೊಟ್ಟ್ರಿ ಬಂದ ನಂತರ ಸ್ವಾಗತ ಮಾಡುವಂತಹ ಸಂದರ್ಭದೊಳಗೆ, ಆ ಬೆಲ್ಲ ಬಹಳ ಮೃದುವಾದಂತಹ ಒಂದು ಬೆಲ್ಲ, ಬಹಳ ರುಚಿಯಾದಂತಹ ಒಂದು ಬೆಲ್ಲ, ಯಾವ ರೀತಿ ಇದನ್ನ ತಯಾರು ಮಾಡ್ತಾ ಇದ್ದೀರಿ, ಅದರ ಪ್ರೊಸೆಸ್ ಏನಿದೆ? ಈಗ ನೋಡ್ರಿ, ಪೂರ್ಣ ಪ್ರಮಾಣವಾಗಿ ನಾವು ಮಂದಿ ಏನ್ ಮಾಡ್ತಾರ, ಬರೇ ಬೆಳೆ ಮುಂದೆ ಇಷ್ಟೇ ಸಾವಯವ ಮಾಡ್ತಾರ್ರಿ, ಹಾಕೋ ಮುಂದೆ ಕೆಮಿಕಲ್ ಹಾಕ್ತಾರ, ಇದು ಮಾಡ್ಬೇಡ್ರಿ. ರೈತರಿಗೆ ನಾ ಹೇಳ್ತೀನಿ, ಅನ್ಯಾಯ ಮಾಡೋಂತ ಕೆಲಸ ಮಾಡ್ಬೇಡ್ರಿ, ಪೂರ್ಣ ಸಂಪೂರ್ಣ ಸಾವಯವ ಮಾಡ್ರಿ. ಇವತ್ ನಾ ಬೆಳೆದಂತ ಬೆಳ್ಳರಿ ಹೈದರಾಬಾದ್, ಇವತ್ ಬೆಂಗಳೂರು, ದಾವಣಗೆರೆ, ಪ್ರತಿಯೊಂದು ನಮಗ್ ಕಳ್ಸಾಕ ಆಗೋದಿಲ್ಲ, ಅಷ್ಟೊಂದು ಕಸ್ಟಮರ್ ಅದಾರ. ಒಳ್ಳೆ ಒಂದು ಹೆಸರನ್ನು ಇದ್ರಾಗ ನಾವು ಮೊದಲ ಗಳಿಸ್ಕೊಳಮ್ಮ, ಚಲೋ ಸಾವಯವ ಕೃಷಿ ಮಾಡಾಕತ್ತೀವ ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಈ ಕಬ್ಬದಾಗ ಏನ್ ಮಾಡಿದೇವ ಅಂದ್ರಪ್ಪ, ವಿಶೇಷ ಅಂದ್ರೆ ನಾವು ಈ ಬೆಲ್ಲ ತಯಾರು ಮಾಡ್ಬೇಕಾದ್ರೆ ಸುಣ್ಣ ಬೇಕ್ರಿ. ಸುಣ್ಣ ಎದಕ್ ಬೇಕಪ್ಪ ಅಂತಂದ್ರ, ಗಟ್ಟಿ ಆಗಕ್ ಸುಣ್ಣ ಬೇಕು, ಮನುಷ್ಯನಿಗೆ ಬೇಕಾಗಿದ್ದು ಕ್ಯಾಲ್ಸಿಯಂನು ಬೇಕು, ಎರಡು ಕೆಲಸ ಆಗ್ತದ. ಮತ್ ಬೆಂಡಿ ಲಾಳೆ ಹಾಕ್ತಿವಿ ನಾವು ಕ್ಲೀನ್ ಮಾಡಕ್ರಿ. ಮುಂದೆ ನಮ್ಗೆ ಟೇಸ್ಟ್ ಬೇಕಪ್ಪ ಅಂತಂದ್ರ, ನಾವ್ ಏನ್ ಮಾಡ್ತೀವಿ, ನಮ್ಮ ಹೊಲದಾಗೆ ಶುಂಠಿ ಬೆಳೆದಂತ ಶುಂಠಿ ಪೌಡರ್ ಹಾಕ್ತಿವ್ರಿ, ಮತ್ ನಮ್ ದೇಸಿ ಆಕಳ ತುಪ್ಪಾನೆ ಹಾಕ್ತಿವ್ರಿ. ಸ್ವಲ್ಪ ತುಪ್ಪ ಹಾಕಿದ ಬಳಿಕ ಇನ್ನೊಂದ್ ಸ್ವಲ್ಪ ರುಚಿಕರ ಆಗ್ತದ, ಮತ್ ಬೆಲ್ಲ ಸಾಫ್ಟ್ ಆಗ್ತದ, ತಿನ್ನಾಕ ಒಳ್ಳೇದಾಗ ರುಚಿ ಆಗ್ತದ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಅಂದ್ರ ತುಪ್ಪ ಹಾಕೋದ್ರಿಂದ ಅದು ಮೃದುತ್ವ ಬರ್ತದ, ಅದಕ್ಕೆ ರುಚಿ ಚೆನ್ನಾಗಿ ರುಚಿ ಬಾಯಿ ರುಚಿ ಆಗ್ತದ್ರಿ. ಮತ್ ಈಗ ಎಲ್ಲಾ ನೋಡ್ರಿ, ಸಾಕಷ್ಟು ಕೆಮಿಕಲ್ ಯೂಸ್ ಮಾಡಿ ಕಬ್ಬು ಕೆಮಿಕಲ್ ಯೂಸ್ ಮಾಡಿ ಇರ್ಲಾಕ್ರಿ, ಹೊಳ್ಳಿ ಸಕ್ಕರಿದಿಂದ ಮತ್ ಬೆಲ್ಲ ಮಾಡ್ಲತ್ತಾರ. ಆ ಬೆಲ್ಲ ಕೊಟ್ಟ ಬಳಿಕ ನಾವು ಹೊಳ್ಳಿ ಮತ್ತ ಬೆಲ್ಲದ ಹೆಸರ್ನಾಗ ಇವೆಲ್ಲ ಹಿಂಗ ಆಗ್ಬಾರ್ದು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಸಾಮಾನ್ಯವಾಗಿ ನಾವು ನೋಡಿದಿವಲ್ಲ, ಸಾವಯವ ಬೆಲ್ಲ ಅಂತಂದ ಕೂಡಲೇ ಬಹಳ ಹಾರ್ಡ್ ಬಿರುಸಾದಂತಹ ಒಂದು ಬೆಲ್ಲ, ಆಮೇಲೆ ಕಪ್ಪಾದಂತಹ ಒಂದು ಬೆಲ್ಲವನ್ನ ನಾವು ನೋಡ್ತಾ ಇದೀವಿ ಇಲ್ಲಿ ತನಕ. ನಿಮ್ಮ ಬೆಲ್ಲ ನೋಡಿದ ನಂತರ ನಮಗೆ ಇದು ಒಂದು ಅಭಿಪ್ರಾಯ ಬದಲಾವಣೆ ಆಗಿ, ಈ ಇಷ್ಟು ಮೃದುವಾದಂತಹ ಬೆಲ್ಲ ತಯಾರಾಗೋದಕ್ಕೆ ಹೆಂಗ್ ಸಾಧ್ಯದ ಅನ್ನುವಂಥದ್ದು, ಮತ್ತ ತುಪ್ಪ ಸೇರಿಸೋದಲ್ಲದೆ ಮತ್ ಏನು ಕ್ರಿಯೆ ನಡೀತದೆ ಇಲ್ಲಿ? ತುಪ್ಪ ನೋಡ್ರಿ, ಅದ್ರೊಳಗಡೆ ಶುಂಠಿ ಹಾಕಿರ್ತೀವ್ರಿ, ಸ್ವಲ್ಪ ರುಚಿಕರ ಆಗ್ಲಕ್ಕ. ಎಲ್ಲಾಕನು ನಾವು ಕೃಷಿ ಬಳಕೆಗೆ ಮಾತ್ರ ತುಪ್ಪ ಶುಂಠಿ ಬಳಸಿರಲ್ರಿ, ನಮ್ ತಿನ್ನಾಕ ತುಪ್ಪ ಶುಂಠಿ ಬಳಸಿರ್ತೀವಿ. ಅದೇ ರೀತಿಯಾಗಿ ನಾನು ಇವತ್ತು ವಿಶೇಷವಾಗಿ ಅಂತ ಹೇಳಿದ್ರ, ಪಟ್ಟಣ ಶೆಟ್ಟಿ ಆತ್ಮಸಲ ಸಮಿತಿಯವ್ರಿಗೆ ಬಹಳ ದಂಬ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ. ಸರ್, ನನಗ 10-15 ವರ್ಷ ಈ ಎಂದ ಸಾವಯವ ಕೃಷಿ ಮಾಡ್ಲತ್ತೀನಿ. ಅವಾಗ ನೋಡ್ರಿ, ಈಗ ನಮಗ ಈ ಎಲ್ಲೆಲ್ಲಿ ರೈತರು ಏನೇನ್ ಮಾಡ್ರಪ್ಪ, ವಿಶೇಷವಾಗಿ ತೋರ್ಸಾಕ ಒಯ್ದು ಅಲ್ಲಿ ನೋಡಿ ನಾವು ಈಗ ಇದು ಮಾಡ್ಕೊಳತ್ತೀವಿ. ಯಾಕಂದ್ರ ಅವರು ನಮಗ್ ಪ್ರತಿಯೊಂದು ಏನ್ ಮಾಡ್ರ, ಇವತ್ ನೋಡ್ರಿ ಎಲ್ಲಾ ರೈತರ ಬಳಿ ವಿಶೇಷ ಇರ್ತದ, ಆ ರೈತರ ಬಳಿ ಗುಣಗಳನ್ನು ಕಲಿಬೇಕು, ಯಾವೊಬ್ಬ ರೈತನ ಬಳಿ ಒಂದು ವಿಶೇಷ ಮಾಡಿರ್ತ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಇವತ್ ನೀವು ಎಲ್ಲೆಲ್ಲಿ ನೋಡ್ಕೊಂಡು ಬಂದ್ರಿ, ಎಲ್ಲೆಲ್ಲಿ ಟ್ರೈನಿಂಗ್ ಆಯ್ತು ನಿಮ್ದು? ಈಗ ನೋಡ್ರಿ, ಕೃಷಿ ಮೇಳಕ್ ಸರ್ ಅಂತ ಧಾರವಾಡ ಪ್ರತಿ ವರ್ಷ ಎಲ್ಲಾ ರೈತರು ಕಳಿಸ್ತಾರ, ಅದ್ರ ಜೊತೆಗೆ ಕಳಿಸ್ತಿದ್ರು ನಮಗೂ ಒಂಥರ ಖುಷಿ. ಧಾರವಾಡ ಕಳಿಸ್ಯಾರಿ ಸಾಕಷ್ಟು ಮಹಾರಾಷ್ಟ್ರದಾಗ. ಇವತ್ತು ಜಲಗಾಂವ್ಕ್ ಹೋಗಿದ್ದೆ ನಾವು, ಡ್ರಿಪ್ ಜೈನ್ ಎರಿಕೇಶನ್ ಹ್ಯಾಂಗ್ ಮಾಡ್ತಾರ ಅಂತೇಳಿ ಅಲ್ಲಿ ನೋಡಿ ಅವಾಗ ಹಿಡ್ದೆ ನಾವು ಡ್ರಿಪ್ ಸ್ಟಾರ್ಟ್ ಮಾಡಿದ್ವು. ಜೈನ್ ಮಾಲೀಕರ ಜೊತೆ ಡಿಸ್ಕಸ್ ಮಾಡಿ ಮುಂದಿನ ಜನಮಾನದಾಗ ನೀರು ಹ್ಯಾಂಗ್ ಉಳಿಸಬೇಕು ಅಂತ ಹೇಳಿ ನಾವು ಈಗ ಸುಮಾರು 10-15 ಪ್ರತಿ ವರ್ಷ ನಾವೇನ್ ಮಾಡ್ತಿದ್ದೇವೆ ಒಂದ್ ಎರಡ್ ಮೂರು ಟನ್ ಮಾಡ್ತಿದ್ದೇವ್ರಿ. ಈ ವರ್ಷ ಅದಕ್ಕಿಂತಲೂ ಮೂರು ಫಟ್ ಹೆಚ್ಚಿಗೆ ಮಾಡಿ, ಯಾಕಂದ್ರೆ ಗಾಣದು ಈಗ ಜಾಗರಿ ಪಾರ್ಕ್ ನಮ್ಮಲ್ಲೇ, ನಮ್ ದೀಕ್ಷಿತ ನೈಸರ್ಗಿಕ ಶುದ್ಧವಾದ ಬೆಲ್ಲದ ಘಟಕವನ್ನು ನಮ್ಮಲ್ಲೇ ಸ್ಥಾಪನೆ ಮಾಡಿವ್. ಸ್ಥಾಪನೆ ಮಾಡಿ ಇಲ್ಲೇ ಇನ್ ಮುಂದಿನ ದಿನಮಾನದಾಗ ಇಡೀ ಏಳರಿಂದ ಎಂಟು ತಿಂಗಳ ವರ್ಷ ಏಳೆಂಟು ತಿಂಗಳ ಗಾಣ ನಡೆಸಬೇಕು. ಸಣ್ಣ ಪ್ರಮಾಣದಾಗ ಡೈಲಿ ಒಂದೇ ಕ್ವಿಂಟಲ್ ಹೊಂಡಲ್ಯಾಕ್ರಿ, ಸ್ವಚ್ಛ ಕ್ಲೀನ್ ಮಾಡ್ಬೇಕಂತ ಆ ವಿಚಾರದಿಂದ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಈಗ ಸದ್ಯಕ್ಕೆ ನಿಮ್ದಷ್ಟೇ ನೀವು ಬೆಲ್ಲ ಮಾಡ್ತಾ ಇದ್ದೀರಿ, ನಿಮ್ಮ ಸ್ನೇಹಿತರು ಯಾರಾದ್ರೂ ಬಂದು ಇಲ್ಲಿ ಬೆಲ್ಲ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಒಂದು ಹೇಳ್ಬೇಕಂದ್ರೆ ವಿಶೇಷ ಒಂದು 10-11 ಜನ ರೈತರನ್ನು ತಯಾರು ಮಾಡಿವು, ಅವ್ರಿಗೂ ಪ್ರೇರಿತ ಮಾಡಿ ಮುಂದಿನ ವರ್ಷದಿಂದ. ಈಗಾಗಲೇ ಅವ್ರ ವರ್ಷ ಎರಡು ವರ್ಷ ಸಾವಯವ ಕೃಷಿ ಮಾಡ್ಲತ್ತಾರ, ಮುಂದಿನ ವರ್ಷ ನೀವು ಮಾಡ್ರಿ ಸಾವಯವ ಕೃಷಿ. ಇವತ್ತು ನಮ್ಮ ದೇವೇಂದ್ರ ಮಳ್ಳಿ ಅದಾರ, ಈಗ ತಾರಾಪುರದಾಗ ಅದಾರ, ಅವರು ಸುಮಾರು 25 ವರ್ಷದಿಂದ ಸಾವಯವ ಕೃಷಿ ಮಾಡ್ಲತ್ತಾರ. ಅವ್ರಿಗೆ ನಾವು ಹೇಳಿವು ಮುಂದಿನ ವರ್ಷ ಸಾವಯವ ಕಬ್ಬನ್ನು ಬೆಳೆಯಿರಿ, ಏನ್ ಫ್ಯಾಟ್ರಿಕ್ಕಿಂತಲೂ ನಾವು ಹೆಚ್ಚಿಗೆ ರೇಟ್ ಕೊಟ್ಟು ಮುಂದಿನ ವರ್ಷ ರೀ. ಈ ವರ್ಷ ಅಂತ ನಮ್ಮ ಹೊಲದಾಗ ಎಷ್ಟು ಅದಷ್ಟು ಮಾಡ್ಕೊಳತ್ತೀವಿ. ಮುಂದಿನ ವರ್ಷ ನಾವು ಸಾವಯವ ರೈತರನ್ನು ಒಂದು ಗುಂಪನ್ನು ತಯಾರು ಮಾಡಿವಿ, ಆ ರೈತರಿಗೆ ನಾವು ಸಾವಯವ ಕೃಷಿ ಮಾಡ್ಲಕ್ಕೆ ಹಚ್ಚಿವಿ. ಅದು ಕೆಬ್ತೊಂದು 7-8 ತಿಂಗಳ ಮುಂದಿನ ವರ್ಷ ಹೆಚ್ಚಿಗೆ ಬೆಲ್ಲ ಮಾಡ್ಬೇಕಂತ ಉದ್ದೇಶ ಅದ. ಈಗ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರಿ ನಿಮ್ ಬೆಲ್ಲವನ್ನ, ಮತ್ತೆ ಹೆಂಗ್ ಮಾರಾಟ ಮಾಡ್ತಾ ಇದ್ರಿ, ರೇಟ್ ಏನದ? ಈಗ ನೋಡ್ರಿ, ರೈತರಿಗೆ ನಾ ಹೇಳಕ್ ಇಚ್ಛೆ ಪಡ್ತೀನಿ, ಮಾರ್ಕೆಟ್ ಅಂದ್ರೂ ನಾವು ನಮ್ಮ ಮನೆಯಿಂದಲೇ ಹೊಂಟದ. ಈಗ ನಾವು ಇಷ್ಟು ದಿನ 7-8 ಟನ್ ಬೆಲ್ಲ ಮಾಡಿವ್ ಅಂದ್ರೆ ಅರ್ಧ ಗಟ್ಲೆ ಮಾರ್ಕೆಟ್ ನಮ್ಮ ಮನೆಯಿಂದೇ ಮಾಡಿವ್ರಿ. ಯಾಕಂದ್ರೆ ಬಹಳಷ್ಟು ಮಂದಿ ಇವತ್ತ ದೊಡ್ಡ ದೊಡ್ಡ ಅಧಿಕಾರಿಗಳು ಹಿಡ್ಕೊಂಡ್ ಇವತ್ತ ನಮ್ಮ ತೋಟಕ್ಕೆ, ಈಗ ಗೊತ್ತದ ಎಲ್ಲಿ ಸಾವಯವ ಬೆಲ್ಲ ಸಿಗ್ತದಪ್ಪ, ಓಡಿ ಬರ್ತಾರ ಅಂದ್ರೆ ನಮ್ಮ ತೋಟಕ್ಕೆ ಬರ್ತಾರೆ. ನಾವು ಈಗ ನೋಡ್ರಿ, ಹೈದರಾಬಾದ್ ಪಾಪ ಅವ್ರಿಗೆ ಬರಕ್ ತಯಾರಿಲ್ಲ, ಇವತ್ತು ಅವ್ರಿಗೆ ಕಳ್ಸಿಕೊಡ್ತೀರ, ಹೈದರಾಬಾದ್ಗೆ ಹೋಗ್ತದ, ಇವತ್ತು ಬೆಂಗಳೂರಿಗೆ ಹೋಗ್ತದ, ಮಹಾರಾಷ್ಟ್ರದಲ್ಲಿ ಇರೋಂಥ ಸೋಲಾಪುರ್ ಕಳ್ಸಾಕತ್ತೀವ್ರಿ, ಪ್ರತಿಯೊಂದು ನಮ್ಮ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಕಳ್ಸಾಕತ್ತೀವಿ, ಬಿಜಾಪುರ ಜಿಲ್ಲೆಗೆ ರೀ. ಹಿಂಗ ಆಸ್ಪಾಸ್ ಮೊದಲು ಮೊದಲು ನಾ ಏನ್ ಮಾಡೀನಿ, ನಮ್ಮ ಮನೆ ಆರೋಗ್ಯ ಇರಬೇಕು. ನಮ್ಮ ಊರಾಗ ಪ್ರತಿಯೊಂದು ಇವತ್ತ ಅಂಗಡಿಗಳಿಗೆ ಹೋಗಿ ಪ್ರತಿಯೊಬ್ಬರಿಗೆ ಇದು ಬೆಲ್ಲಾನು ಕೊಡಾಕತ್ತೀವಿ. ಮೊದಲು ಮೊದಲು ನನ್ನ ಮನೆ, ನನ್ನ ಊರು, ಆಮ್ಯಾಗ ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ಇಷ್ಟು ನಾನು ಇಚ್ಛೆ ಹೇಳಕ್ ಪಡ್ತೇನ್ರಿ. ಬಹಳ ಸಂತೋಷ. ಆದ್ರೆ ನಿಮ್ದು ಆರ್ಥಿಕತೆ ಏನಾಗ್ತದಂತ, 1 ಕೆಜಿ ಬೆಲ್ಲಕ್ಕೆ ಎಷ್ಟು ನೀವು ಮಾರಾಟ ಮಾಡ್ತಾ ಇದ್ದೀರಿ, ಅದ್ರ ಖರ್ಚು ವೆಚ್ಚ ಏನಾಗ್ತದಂತೀರಿ? ಈಗ ನೋಡ್ರಿ, ರೈತರಿಗೆ ನಾ ಹೇಳೋದಕ್ಕೆ ಬರ್ತೇನ್ರಿ, ಆಳುಗಳದೇ ಪೇಮೆಂಟ್ ಇಂದೇ ಸಾಕಷ್ಟು ಕೊರತೆ ಇದೆ. ನಾವು ಬೆಲ್ಲ ಮಾಡ್ಬೇಕಾತದ್ರ ಇಲ್ಲಿ ಮೇನ್ ಇಲ್ಲಿ ಆಳುಗಳದು ಬಹಳ ಕೊರತೆ ಇದೆ. ಆ ಆಳುಗಳ ಮ್ಯಾನೇಜ್ಮೆಂಟ್ ನೋಡ್ ನಾವು 1.5 ಕ್ವಿಂಟಲ್ ತಯಾರು ಮಾಡ್ತೀವಿ ಡೈಲಿ, ನಮ್ಮ 3-4,000 ರೂಪಾಯಿ ಖರ್ಚು ಇದೆ ರೀ. ಯಾಕೆ ಖರ್ಚು ಇದೆಪ್ಪ ಅಂತಂದ್ರೆ 7 ಅಥವಾ 8 ಆಳು ತೊಂದಿರ್ತೀವಿ. ಆ ದಿನಾನು 1.5 ಕ್ವಿಂಟಲ್ಲೇ ತಯಾರು ಬೆಲ್ಲ ಆಗ್ತದ ಅಂದ್ರೆ 3,000-4,000 ರೂಪಾಯಿ ಪೇಮೆಂಟ್ ಆಗ್ತದ. ಅದಕ್ಕೆ ನಾವು ಏನ್ ಮಾಡಿದೀವ್ರಿ, ಈಗ ರೈತರಿಗೆ ಬಳಸಾಕ ಅಂತೇಳಿ ಒಂದು 65 ರೂಪಾಯಿ ಕೊಡಾಕತ್ತೀವಿ, 60 ರೂಪಾಯಿ 65 ರೂಪಾಯಿ ಕೊಡಾಕತ್ತೀವಿ. ಮತ್ತೆ ಇದ್ರಾಗೆ ಸ್ವಲ್ಪ ತುಪ್ಪ ಗಿಪ್ಪ ಹಾಕಿ ಬೆಳೆಸಿದಂದ್ರೆ 70 ರೂಪಾಯಿ ಹಿಡ್ಕೊಂಡು ಕೊಡಾಕತ್ತೀವ್ರಿ ಕೆಜಿಗೆ. ಒಂದ್ ಕೆಜಿಗೆ ರೀ. ಈಗ ನೀವೇನು ಅಕಸ್ಮಾತ್ ನೀವು ಈ ಕಬ್ಬನ್ನ ಫ್ಯಾಕ್ಟ್ರಿಗೆ ಹಾಕಿದ್ರಿ ಅಂದ್ರೆ ಏನ್ ವ್ಯತ್ಯಾಸ ಆಗ್ತಿತ್ತು? ಈಗ ಫ್ಯಾಕ್ಟ್ರಿಗೆ ನೋಡ್ರಿ, ದಿನಾನು ನಾವು 1 ಟನ್ದಿಂದ ನಮ್ಗೆ 2,000 ರೂಪಾಯಿ ಹೆಚ್ಚಿಗೆ ಇನ್ಕಮ್ ಆಗ್ತದ. ಫ್ಯಾಕ್ಟ್ರಿ 2,000 ರೂಪಾಯಿ ನಮ್ಗೆ ಕಡಿಮೆ. ನಮ್ಮ ತಿಂಗಳಂಗಟ್ಲೆ ಗಾಣ ಹಿಡಿತಂದ್ರೆ ಒಂದೇ ತಿಂಗಳು ನಮ್ಗೆ ಗಾಣ ಹಿಡಿತದೆ 30 ದಿವಸ ಅಂದ್ರೆ ನಮ್ಮ ಮಿನಿಮಮ್ 60-70 ಸಾವಿರ ರೂಪಾಯಿ ಹೆಚ್ಚು ಲಾಭ ಆಗ್ತದ. ಮತ್ತೆ ಒಳ್ಳೇದು ಒಂದು 7-8 ಮಂದಿಗೆ ನಾವು ಕೆಲಸವನ್ನು ಕೊಡುವಂತ ಕೆಲಸ ಆಗ್ತದ. ಇವತ್ತು ರೈತರದೇ ಸ್ವಂತ ಒಂದು ಫ್ಯಾಕ್ಟ್ರಿ ತಯಾರಾಗ್ತದೆ, ರೈತರಂದ 7-8 ಜನರಿಗೆ ನಾವು ಕೆಲಸವನ್ನು ಒದಗಿಸುವಂತ ಕೆಲಸ ಆಗ್ತದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಬಹಳ ಸಂತೋಷ. ಈಗ ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ಅದು ಕೂಡ ಇದ್ರ ಜೊತೆಗೇನೆ ಮಾಡ್ಬೇಕಲ್ಲ, ಮತ್ತೆ ನೀವು ಹೆಂಗ್ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಎಷ್ಟು ಜನ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ? ಈಗ ನೋಡ್ರಿ, ನಮಗ ಈಗ ಇಲ್ಲಿ ತನ ಅಂತರೂ ನಾ ಈಗ ಒಬ್ಬನೇ ಇದ್ದೀನಿ. ನಮ್ಮ ಮನೆಯಾಗ ಅಣ್ಣತಮ್ಮರು ಅದಾರ, ನಮ್ಮ ಮನೆಯವ್ರ ಅದಾರ, ಎಲ್ಲಾರು ನಮ್ಮ ಮಕ್ಳು ಅದಾರ, ಎಲ್ಲಾರು ಪ್ಯಾಕಿಂಗ್ದಾಗ ಅದಾರ, ಅವ್ರ ಮನೆಯಲ್ಲಿ ಇದ್ದಂತ ಕಸ್ಟಮರ್ ಅನ್ನು ಸಂಭಾಳಿಸ್ತಾರ. ನಾ ಈಗ ಇವತ್ತು ತೋಟದಲ್ಲಿ ಕೃಷಿ ಒಂದು ಎಲ್ಲಾನು ಮಾಡ್ತೀನಿ. ಈಗ ಪ್ಯಾಕಿಂಗ್ ಮತ್ತೆ ಕಸ್ಟಮರ್, ಈಗ ಮುಂದಿನ ವರ್ಷ ನಮ್ಮ ಮನೆ ಮುಂದೆ ಒಂದು ಅಂಗಡಿ ಆರ್ಗ್ಯಾನಿಕ್ ಅಂತ ಒಂದು ಶಾಪ್ ತೆರೆಯುತ್ತೀವ್ರಿ, ಅಲ್ಲಿಂದ ಎಲ್ಲರಿಗೆ ಕೊಡ್ಬೇಕಂತ ವಿಚಾರ ಇಟ್ಕೊಂಡಿವ್ರಿ. ಈಗ ನೀವು ಹೊರಗಡೆನು ಕಳಿಸ್ತೀನಿ ಅಂತಂದ್ರಿ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು? ಈಗ ನೋಡ್ರಿ, ನಾವು ಇವತ್ತು ಹೈದರಾಬಾದ್ಗೆ 2 ಕ್ವಿಂಟಲ್ ಬೆಲ್ಲ ಗುರುಕುಲ್ ಕಳಿಸ್ತೀವಿ. ಆದಷ್ಟು ನೋಡ್ರಿ, ನಮ್ಮ ಇಡೀ ರಾಜ್ಯದಾಗ ಇವತ್ತು ಗೋಪಾಲ್ ಬಾಯಿ ಸುತ್ತಾರೆ, ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ. ಪ್ರತಿಯೊಂದು ಕಾರ್ಯಕ್ರಮದ ಇವತ್ತು ಸುನಿಲ್ ಬಾಯಿದ ಹೆಸರು ತೋತಾರ ಅವ್ರು, ಗೋಪಾಲ್ ಬಾಯಿ ರೀ. ಗೋಕೃಪಾಮೃತ ಯೂಸ್ ಮಾಡ್ಲತ್ತಾರ, ಸಾತ್ವಿಕ್ ಹಿಂಗ್ ಹೇಳಾದ ಬಳಿಕ ಬೇರೆ ಬೇರೆ ರಾಜ್ಯದಿಂದ ನಮ್ಗೆ ಆರ್ಡರ್ ಬರ್ತಾ ಇದೆ. ನಾವು ವಿ ಆರ್ ಎಲ್ ದಿಂದ ಹಾಕ್ತಿವಿ, ಟ್ರಾನ್ಸ್ಪೋರ್ಟ್ ಖರ್ಚು ಅವ್ರ ಕಡೆ ಇರ್ತದ, ನಾವು ಒಯ್ದು ಅಲ್ಲಿ ಇಡ್ತೀವ್ರಿ, ಅವ್ರು ತೊಗೊಂಡ್ ಬಿಡ್ತಾರ, ನಾವು ಫೋನ್ ಪೇ ಆದ್ರೆ ರೊಕ್ಕ ಹಾಕ್ಬಿಡ್ತಾರ ಅಮೌಂಟ್ ನಮಗೆ. ಅದಕ್ಕೂ ಎಲ್ಲ ವಿಶೇಷವಾದಂತಹ ಪ್ಯಾಕಿಂಗ್ ಅಂತೂ ಮಾಡ್ಬೇಕಲ್ಲ? ವಿಶೇಷವಾಗಿ ನಾವು 1/2 ಕೆಜಿ ಪ್ಯಾಕಿಂಗ್ ಮಾಡಿ ಬಾಕ್ಸ್ ತ ಪ್ಯಾಕಿಂಗ್ ಮಾಡಿ ಹಾಕಿ ಕಳಿಸ್ತಾ ಇದೀವ್ರಿ. ಅವ್ರಿಗೇನು ಸೇಫ್ಟಿ, ಎಲ್ಲಾರು ತೋಳೋರ್ನು ಏನದು ವಿಶೇಷ ಅದಪ್ಪ ಅಂತ ಹೇಳಿ ತೋತಾರೆ ಟ್ರಾನ್ಸ್ಪೋರ್ಟ್ದವ್ರನ್ನವ್ರಿ. ಈಗ ಬೆಲ್ಲ ಈ ಸಲ ನೀವು 7-8 ಕ್ವಿಂಟಲ್ ತನಕ ಮಾಡಿದ್ರಿ, ಮುಂದಿನ ದಿನಗಳಲ್ಲಿ ಎಲ್ಲಿ ತನಕ ನಿಮ್ಮ ಗುರಿ ಇದೆ? 50 ಟನ್ ತನಕ ಗುರಿ ಇದೆ ರೀ, ಇದರ 10 ಪಟ್ಟು ಹೆಚ್ಚಿಗೆ ಮಾಡ್ಬೇಕಂತ ಗುರಿ ಇದೆ ರೀ. ಯಾಕಂದ್ರೆ ಸಾಕಷ್ಟು ಮಂದಿ ಒಳ್ಳೆ ಬೇಕಂತೇಳಿ ನಮಗೆ ಬೇಡಿಕೆ ಇಟ್ಟರಲ್ರಿ. ಈಗ ನಮ್ಮ ವರ್ಷ ಮಾಡಿದ ಬರೀ ಸ್ಯಾಂಪಲ್ ಕೊಡಕ್ಕಾಗಲ್ಲ. ಈ ವರ್ಷದಲ್ಲಿ ಬೆಲ್ಲದ ಜೊತೆಗೆ ನೀವು ಅರಿಶಿಣ ಕೂಡ ಬೆಳೀತಾ ಇದ್ದೀರಿ, ಯಾವ ರೀತಿ ಬೆಳೀತಾ ಇದ್ದೀರಿ, ಅದರ ಸಾವಯವ ಪದ್ಧತಿ ಏನು, ಯಾವ ರೀತಿ ಅದನ್ನ ಪುಡಿ ಮಾಡ್ತಾ ಇದ್ದೀರಿ, ಅದರ ಒಂದು ಸ್ವಲ್ಪ ಪ್ರಕ್ರಿಯೆ ಪ್ರೊಸೆಸ್ ಬಗ್ಗೆ ಹೇಳಿ, ಮಾರಾಟದ ಬಗ್ಗೆ ಕೂಡ ಒಂದು ಸ್ವಲ್ಪ ನಮ್ಮ ರೈತರಿಗೆ ತಿಳುವಳಿಕೆ ಹೇಳ್ರಿ, ತಮ್ಮ ಅನುಭವ ಹೇಳ್ರಿ. ನಾವು ಬೆಲ್ಲ ತಯಾರು ಮಾಡಿದೀವಿ, ಬೆಲ್ಲ ಕೊಡತ್ತೀವಿ, ಅರಿಶಿನ ಬೆಳೆದು ನಾವು ಮಾರ್ಕೆಟ್ನಾಗ ಕಳಿಸಲ್ರಿ, ಪೌಡರ್ ತಯಾರು ನಾವ್ ನೋಡ್ರಿ ಪೌಡರ್ 250 ರೂಪಾಯಿ ನಾವು ಮಾರ್ಕೆಟ್ ಮಾಡಾಕತ್ತೀವಿ. ಇವತ್ತು ನಮ್ಮ ಹೊಲದಾಗ ಬೆಲ್ಲ ಖರೀದ್ ಮಾಡ್ದವ್ ಕಂಪಲ್ಸರಿ 1 kg ಅರಶಿನ ಪೌಡರ್ ತೊಗೋತಾರ, 10 kg ಬೆಲ್ಲ ತೊಗೊಂಡ 1 kg ಅರಶಿನ ಪೌಡರ್ ತೊಗೋತಾರ, 1 kg ಬಳ್ಳುಳ್ಳಿ ತೊಗೋತಾರ. ಒಂದ್ ನಮ್ಮ ಹೊಲದಾಗ ಏನ್ ಬೆಳೆದಿರ್ತಾವ ಈ ಬಾಳೆಹಣ್ಣರು ಬೆಳೆದಿರ್ತಾರ, ಒಂದ್ ಜನ ಬಾಳೆಹಣ್ಣರು ಕೊಡ್ರಿ ಅಂತಾರ. ಪ್ರತಿಯೊಂದು ಈಗ ಹಂಗೆ ಮುಂದಿನ ಜನ್ಮದಾಗ ಗೋವಿನ ಪ್ರೊಡಕ್ಟ್ ಇವತ್ತ ಗೋವಿನ ಜೊತೆ ಗೋವಿನ ಸಗಣಿ ಕುಳ್ಳು ಭರಣಿ ಮಾಡಿವು, ಮತ್ತ ಅದನ್ನು ವಹಿತಿದ್ದಾರೆ. ಇವತ್ತ ವಿಜಯಪುರದಲ್ಲಿ BED ಇದಿರಂತ ಜ್ಯೋತಿ ಮೇಡಮ್ ಆಯುರ್ವೇದಿಕ್ ಒಬ್ರು PhD ಡಾಕ್ಟರ್ ಸನಾತನ ಧರ್ಮ ಅವ್ರು ನೋಡ್ರಿ, ಇವತ್ತು ನಮ್ದು ಮಾರ್ಕೆಟ್ ಮಾಡ್ಬೇಕಂದ್ರೆ ನಂಗೆ ಖುಷಿ ಅನಿಸ್ತದ. ಈ ರೈತನ ಮಾರ್ಕೆಟ್ ಮಾಡ್ಲಾಕ ಅಲ್ಲಿ ಸುನಂದ ಅಕ್ಕ ಅಂತೇಳಿ ಯೋಗ ಶಿಕ್ಷಕರು ಅವ್ರ ಬಲ್ಲಿ ಬೆಲ್ಲ ಕಳಿಸಿವು. ಅವ್ರು ಯೋಗದವ್ರಿಗೆ ಎಲ್ಲ ನಾನು ಇಡೀ ನಾಂದಿಲ್ಲ ನಮ್ದು ಇವತ್ತು ಯೋಗ ಎಲ್ಲ ಕಡೆ ಗೊತ್ತದ. ಅವರೇ ಮಾರ್ಕೆಟ್ ಮಾಡ್ಲಾತಾರ ಇವತ್ತು ಸುನಂದ ಅಕ್ಕರ ಅಲ್ಲಿ, ಜ್ಯೋತಿ ಅಕ್ಕರು ಅಲ್ಲಿ, ಇವತ್ತು ಮಡವಾಳ ಯೋಗ ಗುರುಗಳು ಅಲ್ಲಿ, ಅವ್ರು ಬಿಜಾಪುರದಾಗ ಅಲ್ಲಿ ಕಳಿಸಿ ಅವರು ಮಾರ್ಕೆಟ್ ಮಾಡ್ಲಾತಾರ ನಮ್ದೆಲ್ಲ. ಇವತ್ತು ನಮ್ಮ ನೋಡ್ರಿ ಇವತ್ತು ಆಲ್ಮೇಲ್ದ PSI ಬಂದ್ರಲ್ಲ ಅವರು DSP ಕಮಿಷನರ್ಗೆ ಎಲ್ಲರು ಕಳ್ಸಿ ಕೊಡ್ತಾರೆ. ಅವರೇ ರೀ ಹಿಂಗೆ ಹಿಂಗೆ ಸಾವಯವ ಕೃಷಿ ಮಾಡ್ಲಾತಾರ ರೀ, ಅವ್ರ ಕಡೆ ಒಳ್ಳೇದದ ಅಂತೇಳಿ ಮಾರ್ಕೆಟ್ ನಾವಲ್ಲ ಅವರೇ ಮಾರ್ಕೆಟ್ ಮಾಡ್ಲಾತಾರ ರೀ, ಆದಷ್ಟು ಡಾಕ್ಟರ್ಗಳು ಮತ್ತು ಡಿಪಾರ್ಟ್ಮೆಂಟ್ದವರು. ಅಡ್ಡಿಲ್ಲ, ಈಗ ಅರಿಶಿಣ ಯಾವ ತಳಿಯನ್ನು ನೀವು ಬೆಳೀತಾ ಇದ್ದೀರಿ ಮತ್ತೆ ಏನು ಸಾವಯವ ಪದ್ಧತಿ ಅದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ ನೀವು? ಈಗ ನೋಡ್ರಿ ಅರಶಿನ ಬೆಳಿಬೇಕಾದ್ರೆ ಮೊಟ್ಟ ಮೊದಲಿಗೆ ಜೂನ್ದಾಗ ಹಾಕೊಂಡಿರ್ತೀವಿ. ಈಗ ನಾವೊಂದು ನಡೆದ್ರಿ ಮೇದಾಗ ಎಲ್ಲ ಬೀಜ ತಕ್ಕೊಳ್ಳೋದು ನಡೆದದ, ಮತ್ತೆ ಈ ಪೌಡರ್ ಮಾಡೋ ಪ್ರೊಸೀಜರ್ ನಡೆದದ. ನಾವು ಫಸ್ಟ್ ಜೂನ್ ವೀಕ್ದಾಗ ಏನ್ ಮಾಡ್ತೀವಿ, ಬೆಡ್ಗಳನ್ನು ಹಾಕೊಂಡು ಈ ಆಕಳ ಸಗಣಿದಿಂದ ತಯಾರು ಮಾಡಿದಂತ ಗೊಬ್ಬರವನ್ನು ಹಾಕ್ತಿವಿ, ಅದ್ರ ಮ್ಯಾಗ ಗೋಕೃಪಾಮೃತವನ್ನು ಸ್ಪ್ರೇ ಮಾಡ್ತೀವಿ. ಗುರು ಗೋಕೃಪಾಮೃತವನ್ನು ಬಿಟ್ಟು ನಾವು ಬೆಳೀತಾ ಇದೀವಿ ರೀ. ಈಗ ಸೇಲಂ ಅಂತೇಳಿ ಇದೊಂದು ವೆರೈಟಿ ಇದೆ, ಆರೋಗ್ಯಕ್ಕೆ ಬಹಳ ಒಂದು ಅಂದ್ರೆ ಸ್ಮೆಲ್ ಚೆನ್ನಾಗಿದೆ, ಕಲರ್ನು ಚೆನ್ನಾಗಿ ಬರ್ತದೆ ಇದು ಸೇಲಂ ವೆರೈಟಿ. ಈಗ ಒಳ್ಳೆ ಕ್ವಾಲಿಟಿ ಪೌಡರ್ ಆಗಬೇಕು, ಅರಿಶಿಣ ಪುಡಿ ಆಗಬೇಕು ಅಂತಂದ್ರೆ ಅದಕ್ಕೆ ಏನ್ ಮಾಡ್ತೀರಿ? ನಾವು ಹೆಚ್ಚು ಬಾಯ್ಲ್ ಮಾಡೋದಿಲ್ಲರಿ, ಆದಷ್ಟು ಏನ್ ಮಾಡ್ತೀವಿ ಚೀಪ್ಸ್ ತರ ಮಾಡ್ತೀವಿ, ಹೆರಚ್ತೀವ್ರಿ, ಹೆರಚಿ ಮತ್ತು ಬಿಸಿಲಲ್ಲಿ ಒಣಗಿಸೋದಿಲ್ಲ, ನೆರಳಲ್ಲೇ ಒಣಗಿಸ್ತೀವಿ. ಅದರದ್ದು ಪೌಡರ್ ಚೆನ್ನಾಗಿ ರಿಸಲ್ಟ್ ಇದೆ, ಯಾಕಂದ್ರೆ ಈಗ ಒಂದ್ಸಲ ಒಬ್ರಿಗೆ ಕೊಟ್ರೆ ಹೊಳ್ಳಿ ಇನ್ನೊಂದ್ಸಲ ಬಂದು ಹೋಯ್ತಾರ್ರಿ, ಅದೊಂದು ಚಲೋ ನಮ್ ರೆಸ್ಪಾನ್ಸ್ ಸಿಗಾಕತ್ತದ. ಇದನ್ನೆಲ್ಲ ಮಾಡಿದ ನಂತರ ಪೌಡರ್ ಆದ ನಂತರ ಅದನ್ನ ಮಾರ್ಕೆಟ್ ಮಾಡುವಂತಹ ಒಂದು ಸಂದರ್ಭದೊಳಗೆ ಪ್ಯಾಕಿಂಗ್ ಮಾಡೋದಾಗ್ಲಿ ಅದನ್ನ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ಈಗ ನೋಡ್ರಿ ಪೌಡರ್ ತಯಾರು ಮಾಡ್ತೀವಿ, ನಮ್ಮ ಮನೆಯೊಳಗೆ ಎಲ್ಲ ಮಿಸ್ನೇರ್ ಅದಾವ್ರಿ, ಕೇಟರ್ ಮಾಡ್ತೀವಿ, ಪ್ಯಾಕಿಂಗ್ ಮಾಡ್ತೀವಿ, ಅದಕ್ಕೆ ಒಂದಂತ ನಮ್ಮೊಂದು ಬ್ರ್ಯಾಂಡ್ ಮಾಡೀವ್ರಿ. ಆ ಬ್ರ್ಯಾಂಡ್ ಅನ್ನು ಚಿಟಕಾಸಿ ಅದಕ್ಕೆ ಪ್ಯಾಕ್ ಮಾಡಿ ನಾವು ಎಲ್ಲರಿಗೂ ಒದಗಿಸಕತ್ತೀವ್ರಿ. ನಿಮ್ಮ ಮನೆಯೊಳಗೆ ಏನು ಮಕ್ಕಳಿದ್ದಾರೆ, ಅವರಿಗೆ ನೀವ್ ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ ನೋಡ್ರಿ. ನಮ್ಮ ಮಕ್ಕಳು ಹೆಂಗದಾರ ಅಂದ್ರೆ ಕೃಷಿದಾಗ ಪ್ರತಿನಿತ್ಯ ನಮ್ಮ ಎಲ್ಲರೂ ಕೆಲಸ ಮಾಡ್ತಾರೆ. ಇವತ್ತು ಬೆಲ್ಲ ತುಂಬಾಕ್ ತಯಾರು ಮಾಡ್ತಾರ, ಪ್ಯಾಕಿಂಗ್ ದಾಗ ಕೆಲಸ ಮಾಡ್ತಾರ. ಇವತ್ತು ಅಲ್ಲಿ ಹೆಣ್ಮಕ್ಳು ಲೇಬರ್ ಬಂದ್ರಲ್ಲ ಅವ್ರ ಜೊತೆ ಹೋಗಿ ಕುಂತ್ಕೊಂಡಿರ್ತಾರ. ನಮ್ಮ ಮಕ್ಕಳಿಗೆ ಈ ಎಲ್ಲಾ ಕೃಷಿದು ಮೊದಲ ಎಲ್ಲಾನು ಅವ್ರಿಗೆ ಧ್ಯಾನ ಕೊಟ್ಟಿವಿ ನಮ್ಮ ಮಕ್ಕಳಿಗೆ. ವಿಶೇಷವಾಗಿ ಇದಕ್ಕೆ ನಮ್ಮ ಮನೆಯವರಿಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೇನೆ, ಯಾಕೆ ಅವರು ಸಪೋರ್ಟಿಂಗ್ ಮಾಡದಲ್ಲೆ ಇದಿಷ್ಟೆಲ್ಲಾನು ನಡೆದದ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಈಗ ನಿಮ್ಮಲ್ಲಿ ನೀರಿನ ವ್ಯವಸ್ಥೆ, ನೀರಾವರಿಗಾಗಿ ನೀರಿನ ವ್ಯವಸ್ಥೆ ಏನಿದೆ ನಮ್ಮಲ್ಲಿ? ನೋಡ್ರಿ ವಿಶೇಷವಾಗಿ ಬಾಯಿ ಏನು ಇದೆ ರೀ, ಬೋರಲ್ಸ್ನು ಇದೆ. ನಾವು ಏನ್ ಮಾಡ್ತೀವಿ, ಹನಿ ಇವತ್ತು ನೀರು ಬಳಕೆ ಕಡಿಮೆ ಮಾಡ್ಬೇಕಂತೇಳಿ ನಾವು ಡ್ರಿಪ್ ಮಾಡ್ಕೊಂಡಿವಿ. ಇವತ್ತು ಸರ್ ನಿಮ್ ಮುಂದೆ ಎಕ್ಸಾಂಪಲ್ ಹೇಳ್ಬೇಕು, ನಾವು ವಾಲ್ಗಳನ್ನು 1 ಎಕರೆ ಒಂದೇ ತವಲಿ ಕುಣ್ಸಿವಿ, ನೆರಳಿನಲ್ಲೇ ನಿಂತು ನಾವು ವಾಲ್ಗಳು ತಿರುಗಿಸಬಹುದು, ಹನಿಯಾಗಿ ನೀರು ಬಿಡಬಹುದು, ಮತ್ತ ಅಂತರ ಸಮಗ್ರ ಕೃಷಿಯನ್ನು ಬೆಳೆಯಕ್ ಸಾಧ್ಯ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಸಿಗುವಂತಹ ಮಳೆ ನೀರ್ ಏನಿರ್ತದ ಅದನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡಿರಿ? ನಮ್ಮ ನೋಡ್ರಿ ಹೊಲದಾಗ ನಾವೇನ್ ಮಾಡ್ತೀವಿ, ಕಬ್ಬನಾಗ ರೌದಿ ಎಂದು ಸುಡೋದಿಲ್ಲ. ನಮ್ಮ ಮಳಿ ಎಷ್ಟೇ ಬಿದ್ದರೂ ಹಿಂಗಂತ ಕೆಲಸ ನಮ್ಮ ಹೊಲದಾಗ ಆಗ್ತದ. 100 to 90 ಇನ್ನೂ ವರ್ಷ 2-3 ವರ್ಷ ನೋಡ್ತಾ ಇದ್ದೀನಿ, 10 ವರ್ಷ ನಮ್ಮ ಹೊಲದಾಗ ನೀರೇ ಹರಿಯಲಾಗ್ಯದ್ರಿ. ಎಲ್ಲಾನು ನೀರು ಇಂಕೊಳತ ಶಕ್ತಿ ಆ ರೌದಿ ಒಳಗದ, ಮಳಿ ನೀರು ಇಂಗುವಂತ ಶಕ್ತಿ. ಯಾಕಂದ್ರೆ ನಾವು ಏನೂ ನಮ್ಮ ಕಸ ಕಡ್ಡಿ ನಮ್ಮ ಹೊಲದಾಗ ಯಾವುದು ಸುಡೋದಿಲ್ಲ. ಅಡ್ಡಿಲ್ಲ, ಈಗ ನಿಮ್ಮಲ್ಲಿ ಏನು ಬಾವಿ ಅದ, ಆ ಬಾವಿಗೆ ಮಳೆ ನೀರು ಏನು ನಿಮಗೆ ಸಿಗ್ತಾ ಇದೆ, ಅದನ್ನು ಬಾವಿಗೆ ತಂದು ಹಾಕುವಂತ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡ್ರಿ? ಮೇಲ್ಗಡೆ ನಮ್ಗೆ ಅಲ್ಲಿ ನಿಂದಿರ್ತಾವ್ರಿ ನೀರು, ಅದೇ ನೀರು ಏನು ಮಾಡ್ತಾವ ಒಳಗಡೆ ಬಂದ್ಬಿಡ್ತಾವ್ರು, ಬಾವಿಗೆ ಬಂದ್ಬಿಡ್ತಾವ, ಅದರಿಂದ ನಾವು ಹೊಲಕ್ಕೆ ಯೂಸ್ ಮಾಡ್ತೀವಿ ಮೋಟರ್ ಹಚ್ಚಿರಿ. ಅಂದ್ರೆ ನೀರಿನ ಕೊರತೆ ಒಟ್ಟೆ ಆಗಲಿ ನಿಮಗೆ? ನೀರಿನ ಕೊರತೆ ಆಗಲ್ರಿ, ನಮಗ್ ಬೇಕಾಗಿ ನೀರ್ ಬಹಳ ಕಡಿಮೆ ಬೇಕ್ರಿ. ಈಗ ಸಾವಯವ ಕೃಷಿ ಮಾಡೋರಿಗೆ ರೈತರಿಗೆ ನೀರ್ ಕಡಿಮೆನೆ ಬೇಕು, ಸಾಕಷ್ಟು ನೀರ್ ಬೇಕು. ಯಾಕಂದ್ರೆ ನಮ್ಮ ಮಲ್ಸಿಂಗ್ ಇರ್ತದ, ಅದಕ್ಕೆ ನಮ್ಗೆ ಅಲ್ಲಿ ಹೊದಕಿ ಇದ್ದ ಬಳಿಕ ನೀರ್ ಕಡಿಮೆ ಆಯ್ತು ಅಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಅಡ್ಡಿಲ್ಲ, ಈಗ 14-15 ವರ್ಷದಿಂದ ನಾವು ಸಾವಯವ ಕೃಷಿ ಮಾಡ್ತಾ ಇದ್ರಿ, ಮಣ್ಣಿನ ಆರೋಗ್ಯದ ಬಗ್ಗೆ ನಿಮಗೆ ಏನು ಅನುಭವ? ಈಗ ನೋಡ್ರಿ ಮಣ್ಣು ಹೆಂಗ್ ಆಗ್ಯದಪ್ಪ ಅಂದ್ರೆ ನಮ್ಮ ಹೊಲದಾಗ ಎಲ್ಲಿ ಹೋಗಿ ತಿರುಗಾಡಿದ್ರು ಎರಿಹುಳ ಸಿಗ್ತಾವ, ಒಂದೇನು ಗಾದಿ ಮ್ಯಾಗ ತಿರುಗಾಡ್ತೀವಿ ಆ ಸೈಪ್ ನಮ್ಮ ಹೊಲ ಮೆತ್ತಗ್ಯದ. ನಮ್ಮ ಹೊಲದಾಗ ಹೆಂಗ್ ಹೊಲ ತಯಾರಾಗ್ಯದಪ್ಪ ಅಂದ್ರೆ ಇವತ್ತು ಏನು ಹೊಲ ಹಾಕ್ತಿರಾಕ್ರಿ ಭಾಳ ಚೆನ್ನಾಗಿ ಬೆಳಕ್ತಂದ್ ನಾ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಈಗ ನಮ್ಮ ಹೊಲ ಫುಲ್ ಸಂಪೂರ್ಣವಾಗಿ ತಯಾರಾಗ್ಯದ್ರಿ. ವರ್ಷ ಪೂರ್ತಿ ನಿಮಗೆ ಒಕ್ಕಲ್ತನದೊಳಗೆ ಕೆಲಸ ಇದ್ದೇ ಇರ್ತದ, ಆದ್ರೂ ಕೂಡ ಇದ್ರೊಳಗೆ ಮತ್ತೆ ಏನು ನೀವು ಹೊಸದ ಮಾಡ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿರಿ? ಈಗ ಮುಂದಿನ ಈಗ ನೋಡ್ರಿ ಎಣ್ಣಿದೊಂದು ಬಹಳ ದೊಡ್ಡ ಇದು ಇದೆ ರೀ. ಈಗ ಎಣ್ಣಿಗೆ ಹಣ ತಂದು ಎಣ್ಣಿನ ಒಂದು ಒದಗಿಸ್ಕಂತ ಚಲೋ. ಇವತ್ತಿಂತ ನಾವು ರಿಫೈನ್ ಆಯಿಲ್ ತಿರ್ಲತ್ತೀವಿ, ಹಾರ್ಟ್ ಅಟ್ಯಾಕ್ ಆಗತೈತಿ ಜನರಿಗೆ ಹೇಳ್ತೀನಿ. ಶುದ್ಧ ಘಾಣದ ಕಟ್ಟಿಗೆ ಘಾಣದ ಎಣ್ಣೆಯನ್ನು ತೂಂದು ಇವತ್ತು ಘಾಣದ ಎಣ್ಣೆ ತಯಾರು ಮಾಡ್ಬೇಕಂತ ನಮ್ದು ವಿಚಾರ ನೋಡೋದ್ರಿ. ಸುನೀಲ್ ಅವರೇ, ಸುತ್ತಮುತ್ತಲ ರೈತರು ನಿಮ್ಮ ಹೊಲಕ್ಕೆ ಬಂದು ನೋಡಿ ಅವರು ಕೂಡ ಇಲ್ಲ ನೀವೇನ್ ಮಾಡ್ತಾ ಇದ್ರಿ ಬಹಳ ಸಂತೋಷ ಆಗುತ್ತೆ, ನಾವು ಮಾಡ್ತೀವಿ ಅನ್ನುವಂತ ಮಾತು ಬರ್ಲಾತಾರ, ಆಸ್ಪಾಸ್ ಹಳ್ಳಿಯವ್ರು ರೈತರು ಬರ್ಲಾತಾರ. ಇವತ್ತು ಗೋಕೃಪ ಅಮೃತ ಕಲ್ಚರ್ ಒಯ್ಲಾತಾರ. ಇಲ್ರಿ ನಾ ಅಂತೀನಿ, ಸಾವ ಕೃಷಿ ಮಾಡ್ಬೇಕ ಮೊಟ್ಟ ಮೊದಲು ಗೋ ಇರಬೇಕು. ಗೋ ಸೆಗಣಿ ಇರ್ಲಿಕ್ಕಂದ್ರೆ ಆಗೋದಿಲ್ಲ ಅಂತ ನಾ ರೈತರಿಗೆ ಹೇಳತ್ತೀನಿ. ಪಾಪ ಅವರು ಹೇಳದಂಗ ಆಕಳ ತರ್ಲಾತಾರ, ಇವತ್ತು ಸೆಗಣಿವನ್ನ ಹಾಕ್ಲಾತಾರ, ಗೋಕೃಪ ಅಮೃತ ಬಳಕೆ ಮಾಡ್ಲಾತಾರ. ನೂರಾರು ಜನಗಳು ಇವತ್ತು ಆಕಳನ್ನು ಹೊಳಿ ತೊಂದು ಬಳಕೆ ಮಾಡ್ಲಾಕಂತ ನಾ ಇಚ್ಛೆ ಪಡ್ತೇನೆ ರೀ. ಯಾಕಂದ್ರೆ ಧೈರ್ಯದಲ್ಲೇ ಕೃಷಿ ಮಾಡ್ರಿ. ಇವತ್ತು ನೀವು 10-20 ವರ್ಷ ಗಟ್ಟಲೆ ಕೆಮಿಕಲ್ ಯೂಸ್ ಮಾಡಿದ್ರೆ ಒಂದೇ ವರ್ಷನಾಗ ನೀವು ಇವತ್ತು ಗೋಕೃಪ 1000 ಲೀಟರ್ ಗಟ್ಟಲೆ ಯೂಸ್ ಮಾಡ್ರಿ, ಮತ್ತೆ ನಮ್ಮ ಹೊಲ ಪರಿವರ್ತನ ಹಾಲಕ್ಕೆ ಇಚ್ಛೆ ಪಡ್ತದ. ಧೈರ್ಯದಿಂದ ಮಾಡ್ರಿ. ಮೊದಲು ನೋಡ್ರಿ, ಬಹಳ ನಾವು ಕಷ್ಟದಿಂದ ಮಾಡಿದ್ದೇವೆ, ಈಗೇನು ಕಷ್ಟ ಇಲ್ಲ. ಈಗ ನೋಡ್ರಿ, ಅಡ್ವರ್ಟೈಸ್ ಬಹಳಷ್ಟು ಸಿಕ್ಕಾಪಟ್ಟೆ, ಯಾರ ರೈತರು ಏನ್ ಮಾಡತ್ತರ ನಮ್ಗೆ ನೋಡಕ್ ಸಿಗ್ತಾ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಇಷ್ಟ ಹೇಳಿ, ಜೈ ಗೋಮಾತ, ಬಹುಳೋ ಭಾರತ್ ಮಾತಾಕಿ, ಒಂದೇ ಮಾತರಂ. ಸುನೀಲ್ ಅವರೇ, ಸಾವಯವ ಕೃಷಿ ಒಳಗೆ ತಾವು ಸಾಕಷ್ಟು ಸಾಧನೆ ಮಾಡಿದ್ದೀರಿ, ಇದನ್ನ ಗುರುತಿಸಿ ತಮಗೇನಾದರೂ ಪ್ರಶಸ್ತಿ ಗೌರವಗಳು ಪುರಸ್ಕಾರಗಳು ಲಭಿಸಿವ ಹೆಂಗ? ಈಗ ಮೊಟ್ಟ ಮೊದಲಿನ ನಾನು ನಡದಾಳ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಪಾದಕ್ಕೆ ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಅವ್ರ ಆಶೀರ್ವಾದ ಇದೆ ನನಗೆ. ಯಾಕಂದ್ರೆ ಸ್ವಾಮೀಜಿಗಳು ಬಹಳಷ್ಟು ಹೇಳ್ಯಾರ ನಮ್ಮ ಕೃಷಿ ಹೆಂಗ್ ಮಾಡ್ಬೇಕಂತೇಳಿ. ಈಗ ಹೇಳೋದಕ್ಕಿಂತಲೂ ಹೇಳೋಗ್ಯಾರ, ನಾವು ಮಾಡಿ ತೋರಿಸ್ಬೇಕಂತ ನಾವು ಮಾಡ್ಲತ್ತೀವಿ ಈ ಕೃಷಿ. ಇವತ್ತ ಸಾಧನೆ ಹೆಂಗಪ್ಪ ಅಂದ್ರೆ, ಇವತ್ತು ನೋಡ್ರಿ, ಇಡೀ ಆಶ್ರಮದಾಗ ಸ್ವಾಮೀಜಿಗಳು, ಇವತ್ತು ನಮ್ಮ ಕನಸಿತ್ತು ಈಗ ಹಣದ ಘಟಕನ ಅಪ್ಪೋರ್ದಿಂದ ನಾವು ಓಪನಿಂಗ್ ಮಾಡ್ಬೇಕಂತ ಕನಸಿತ್ತು. ಆದ್ರೆ ನಮ್ಮ ಕನಸು ಇರ್ಲಿ, ಆ ಕನಸನ್ನು ಇವತ್ತು ಇಡೀ ಆಶ್ರಮದಾಗ ಎಲ್ಲಾ ಸ್ವಾಮೀಜಿ, ಇವತ್ತು ಬಸಲಿಂಗ್ ಸ್ವಾಮೀಜಿ, ಅಮೃತನ ಸ್ವಾಮೀಜಿ, ಎಲ್ಲಾ ಸ್ವಾಮೀಜಿಗಳು ಬಂದು ನಮ್ಮ ತೋಟಕ್ಕೆ ಬಂದು ಹೋಗ್ಯಾರ, ನಮ್ಗೆ ಖುಷಿ ಅನಿಸ್ತದ. ಮತ್ತೆ ಇದೇ ರೀತಿಯಾಗಿ ಮುಂದಿನ ದಿನಮಾನದಾಗ, ಈಗ ನೋಡ್ರಿ, ನಮ್ಗೆ ಹಣ ತಯಾರು ಮಾಡಿ ಸ್ಕೂಲ್ ಮಕ್ಕಳು ಬರಾಕತ್ತಾರ, ಪ್ರತಿಯೊಂದು ಸ್ಕೂಲ್ ಮಕ್ಕಳು ಬಂದು ನೋಡಕತ್ತಾರ. ಈ ಯಾಕಂದ್ರೆ ಯುವಕರು ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನ ಹಾರ್ಟ್ ಅಟ್ಯಾಕ್ ಆಗತ್ತ, ಯಾಕೆ ಆಗತ್ತಪ್ಪ ಅಂತಂದ್ರೆ, ಇದು ಈ ಮಕ್ಕಳಿಗೆ ಕಲಿಸ್ಕೊಡ್ಬೇಕಂತ ವಿಚಾರ ಮಾಡ್ತೀನಿ. ಮತ್ತೆ ನಾನು ಸುಮಾರು ಇವತ್ತು ಧಾರವಾಡ ಯೂನಿವರ್ಸಿಟಿಗೆ ಹೋಗಿದ್ದೆ, ಇಲ್ಲಿಂದ ಇಡೀ ರಾತ್ರಿ ಜರ್ನಿ ಮಾಡ್ಕೊಂಡು ಹೋಗಿದ್ದೆ. ಮುಂದೆ ಅಲ್ಲಿ ಕೃಷಿ ಪಂಡಿತ್ಗಳು ಇದ್ರು, ನಾನು ಹೋದೆ, ನನಗೂ ಸ್ವಲ್ಪ ರೂಮ್ ಸಿಕ್ತಂತೇಳಿ ಅಲ್ಲಿ ಪ್ಯೂನ್ ಕೇಳ್ದಾಕ್ರ, ಇಲ್ರಿ ಇಲ್ಲಿ ಕೃಷಿ ಪಂಡಿತರಿಗೆ ಇಷ್ಟೇ ಅವಾರ್ಡ್ ಅದ, ನಿಮಗಿಲ್ಲ ಅನ್ನ. ನಾ ಹೊರಗಡೆ ನಳದಿಂದ ಮುಖ ತಕೊಂಡು ಅಲ್ಲಿ ಎಲ್ಲಾನು ವೀಕ್ಷಣೆ ಮಾಡಿದೆ, ಏನಪ್ಪ ಕೃಷಿ ಪಂಡಿತ್ ಅಂದ್ರೆ ಇಷ್ಟೊಂದು ಡಿಮಾಂಡ್ ಇದೆ ಅಲ್ಲಿ, ಒಂದೊಂದು ದೊಡ್ಡ ದೊಡ್ಡ ಅಧಿಕಾರಿಗಳು, ಒಂದೊಂದು ರೈತರು ಕೃಷಿ ಪಂಡಿತ್ ಅಂತೇಳಿ. ಹಾಗೆ ಅಲ್ಲಿಂದ ನಾನು ಬಂದು ಏನ್ ಮಾಡಿದೆ, ಇನ್ನೊಂದಿಷ್ಟು ದೊಡ್ಡ ಸಾಧನೆ ಮಾಡ್ಬೇಕಂತೇಳಿ ಇವತ್ತು ಆತ್ಮ ಸಲಹಾ ಸಮಿತಿದಿಂದ ಇವತ್ತು ಸಾಕಷ್ಟು ನಮ್ಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಮುಂದೆ ಹಂಗೆ ನಾನು 10-11-12 ವರ್ಷನಾಗ ಸಾಧನೆ ಮಾಡ್ಕೋತ ಮಾಡ್ಕೋತ ಈ ಕೃಷಿ ಮಾಡ್ಕೋತ ಬಂದೆ. 2017 ಶ್ರೇಷ್ಠ ಕೃಷಿ ಮಹಿಳೆ ಅಂತೇಳಿ ಇಂಡಿ ಕಿವಿಕದಿಂದ ಆಯ್ಕೆ ಮಾಡಿ ಧಾರವಾಡ ಯೂನಿವರ್ಸಿಟಿ ಅವರೇ ನಮ್ಮ ಮನೆಯವರಿಗೆ ಆಯ್ಕೆ ಮಾಡಿ 17 ಶ್ರೇಷ್ಠ ಕೃಷಿ ಮಹಿಳೆ ಅಂತ ಅವಾರ್ಡ್ ಕೊಟ್ಟರು. ಮುಂದೆ ಅದೇ 2018 ಶ್ರೇಷ್ಠ ಕೃಷಿ ಪಂಡಿತ ಇವತ್ತ ಅವಾರ್ಡ್ ಅದೇ ಧಾರವಾಡ ಯೂನಿವರ್ಸಿಟಿ ಅವರು ನಮಗೆ 18 ಕೊಟ್ಟರು. ನೋಡ್ರಿ, ಸಾಧನೆ, ರೈತರ ಸಾಧನೆಗೆ ದೊಡ್ಡ ಬೆಲೆ ಕೊಡ್ತಾರ. ಸಾಕಷ್ಟು ಮಠಾಧೀಶಿಗಳನ್ನು ಇವತ್ತು ಕರೆಸಿ ನಮ್ಮ ಕಡೆಯಿಂದ ಈ ಸಾವಯವ ಕೃಷಿ ಬಗ್ಗೆ ಹೇಳ್ರಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ರೀ. ಮತ್ತೆ ಯಾವ ಪ್ರಶಸ್ತಿಗಳು? ಈಗ ಕೃಷಿ ಪಂಡಿತ ಪ್ರಶಸ್ತಿ ಇದೆ ರೀ ಇವತ್ತು ರೈತರ. ಇವತ್ತು ನಾನು ಇಚ್ಛೆ ಪಡ್ತೀನಿ ಮಹಾರಾಷ್ಟ್ರದಲ್ಲಿ ನೋಡ್ರಿ, ಇವತ್ತು ನಾವು ಈ ಕೃಷಿ ಮಾಡತ್ತೇವೆ ಅಂತೇಳಿ ನಿನ್ನೆ ಮನೆ ದಿವಸ 20-30 ಜನ ರೈತರು ಬಂದರು ಸೋಲಾಪುರ ಮಹಾರಾಷ್ಟ್ರದಿಂದ. ಅವರು ಆ್ಯಕ್ಚುಲಿ ನಮ್ಮ ಸಮಾಜ ಬಾಂಧವರು ಇದ್ರು, ಇಲ್ಲಿ ಹಿಂಗೆ ಮಾಡಾಕ್ತಾರೆ ನಮ್ಮ ರೈತರು ಒಬ್ರು ನಮ್ಮ ಸಮಾಜದ ಒಂಥರ ದೊಡ್ಡ ಒಂದು ಅವಾರ್ಡನ್ನು ಕೊಟ್ಟು ನನಗೆ ಈ ಅವಾರ್ಡ್ ಯಾಕಂದ್ರೆ ಇಡೀ ನಮ್ಮ ಫ್ಯಾಮಿಲಿ ಜೊತೆ ಅವಾರ್ಡನ್ನು ಕೊಟ್ರಲ್ಲ, ಅದೊಂಥರ ಖುಷಿ ಅನಿಸ್ತದೆ. ಎಲ್ಲರೂ ನಮ್ಮ ಮನೆ ಜೊತೆನೆ ಅವಾರ್ಡ್ ತೊಗೊಂಡು, ಸಾಕಷ್ಟು ಅವಾರ್ಡ್ಗಳು ತೊಗೊತೀನಿ ರೀ, ನಾ ಅಲ್ಲಿ ಒಬ್ಬರೇ ಇರ್ತೀನಿ, ನಮ್ಮ ಆಫೀಸರ್ ಇರ್ತಾರೆ. ಈ ಅವಾರ್ಡ್ ನಮ್ಮ ಮನೆಯವ್ರ ಮನೆಯಾಗ ಬಂದು ಕೊಟ್ರಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತಂತ ಹೇಳಕ್ಕೆ ಇಚ್ಛಪಡ್ತೀನಿ ರೀ. ಉದಯೋನ್ಮುಖ ಕೃಷಿ ಪಂಡಿತ ನನಗೆ ಅವಾರ್ಡ್ನೂ ಆಗಿದೆ, 2018 ರಾಜ್ಯ ಮಟ್ಟದ ಅವಾರ್ಡ್ನು ಆಗಿದೆ ರೀ. ರಾಜ್ಯ ಮಟ್ಟದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಕೂಡ 2018. ಬಹಳ ಸಂತೋಷ ಸುನೀಲ್ ಕುಮಾರ್ ಅವರೇ, ತಮ್ಮ ಈ ಒಂದು ಪುರಸ್ಕಾರಗಳನ್ನು ಕೇಳಿ ಬಹಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪುರಸ್ಕಾರಗಳು ಪ್ರಶಸ್ತಿಗಳು ತಮಗೆ ಸಿಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಸುನೀಲ್ ಅವರೇ, ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9030606126. ಆತ್ಮೀಯರೆ, ಸುನೀಲ್ ನಾರಾಯಣಕರ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ಅದನ್ನು ತಾವು ಬರ್ಕೊಳ್ಬಹುದು. 9003601206. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಸುನೀಲ್ ನಾರಾಯಣಕರ್ ಅವರನ್ನ ಮಾತಾಡಿಸಬಹುದು. ಆತ್ಮೀಯರೆ, ಇಲ್ಲಿ ತನಕ ತಾವು ಅವರ ಅನುಭವಗಳನ್ನ ಕೇಳಿದ್ರಿ, ಅದ್ಭುತವಾದಂತಹ ಅನುಭವ ಅಂತೇಳಿ ನಮಗೆ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಬಹಳ ಸಣ್ಣ ವಯಸ್ಸಿನೊಳಗೆ ಅವರು ಇಂಥ ಒಂದು ಯೋಚನೆ ಮಾಡಿ ಸಾವಯವ ಕೃಷಿಯನ್ನ ಸಂಪೂರ್ಣವಾಗಿ ಅವರ ಜೀವನದೊಳಗೆ ಅಳವಡಿಸಿಕೊಂಡಿದ್ದಾರೆ, ಅಲ್ಲದೆ ಅದರಿಂದ ಉತ್ತಮವಾದಂತಹ ಒಂದು ಪರಿಣಾಮವನ್ನು ಕೂಡ ಅವರು ಫಲಿತಾಂಶವನ್ನು ಕೂಡ ಅವರು ಪಡೆದಿದ್ದಾರೆ ಅಂತ ಹೇಳಿ ಹೇಳ್ಬಹುದು. ತಾವು ಸಾಧ್ಯ ಆದ್ರೆ ಅವರ ತೋಟವನ್ನು ನೋಡ್ರಿ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ಕಲಿತು ತಾವು ಕೂಡ ತಮ್ಮ ಕೃಷಿ ಒಳಗೆ ಮತ್ತು ದಿನನಿತ್ಯದ ಬದುಕಿನೊಳಗೆ ಇಂಥ ಸಾವಯವ ಅಂಶಗಳನ್ನು ಅಳವಡಿಸಿಕೊಂಡ್ರೆ ಬಾಳಿಗೆ ಒಂದು ಒಳ್ಳೆ

ನಿಂತೇವ್ರಪ್ಪ ನಿಮ್ಮ ಮೋಲ್ದ ನಾವು ನಾಚಿ ನಾವು ನಾಚಿ ನಿಂತೇವ್ರಪ್ಪ ನಿಮ್ಮ ಮೋಲ್ದ